ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿ. ಇನ್ನೀಗ ದೇಶಭಕ್ತಿ ಗೀತೆಗಳನ್ನ ಕೇಳೋಣ. ಮೊದಲಿಗೆ ವಾಣಿಜ್ಯ ಪ್ರಕಟಣೆಗಳು. ಡಾಕ್ಟರ್ ಸಾಹೇಬ್ರ, ಮಗನಿಗೆ ಸಂಜೆ ಆಗ್ತಿದ್ದಂಗೆ ಏನು ಕಾಣೋದಿಲ್ಲ ಅಂತ ಹೇಳ್ತಾನ್ರಿ. ವಿಟಮಿನ್ ಎ ಕೊರತೆಯಿಂದ ಆಗಿರ್ಬೋದು. ಈಗ ಏನ್ ಮಾಡೋದು ಡಾಕ್ಟ್ರೆ? ಅಂದ ಹಾಗೆ ನಿಮ್ ಮಗ ಅಂಗನವಾಡಿಗೆ ಹೋಗ್ತಾನೇನೀಗ? ಕಳಿಸ್ತೀನಿ ಸಾಹೇಬ್ರೆ. ಅಂಗನವಾಡಿಲಿ 6 ತಿಂಗಳಿಗೊಮ್ಮೆ ಉಚಿತವಾಗಿ ಎ ಅನ್ನಾಂಗ ದ್ರಾವಣ ಕೊಡ್ತಾರೆ, ತಪ್ಪದೇ ಕೊಡಿಸ್ಬೇಕು ನೀವು, ಎಲ್ಲಾ ಸರಿ ಆಗುತ್ತೆ. ಸರ್ಕಾರಿ ಆಸ್ಪತ್ರೆಗಳು ಅಂಗನವಾಡಿಗಳಲ್ಲಿ 1 ರಿಂದ 5 ವರ್ಷದ ಮಕ್ಕಳಿಗೆ ಪ್ರತಿ 6 ತಿಂಗಳಿಗೊಮ್ಮೆ ಉಚಿತವಾಗಿ ಎ ಅನ್ನಾಂಗ ದ್ರಾವಣ ನೀಡಲಾಗುತ್ತದೆ. ಪೋಷಕರು ತಪ್ಪದೆ ಎ ಅನ್ನಾಂಗ ದ್ರಾವಣ ಕುಡಿಸಿ ಮಕ್ಕಳನ್ನು ರಾತ್ರಿ ಕುರುಡು ರೋಗದಿಂದ ರಕ್ಷಿಸಿ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಪ್ರಕಟಣೆ. ಡಾಕ್ಟ್ರೆ, ನಂಗೆ ಸಕ್ಕರೆ ಕಾಯಿಲೆ ಇದೆ, ಹಾಗಂದ್ರೆ ನಂಗೆ ಸಾಂಕ್ರಾಮಿಕ ರೋಗ ಬಂದೇ ಬರುತ್ತಾ? ಸಕ್ಕರೆ ಕಾಯಿಲೆ ಇರುವವರಿಗೆ ರೋಗ ನಿರೋಧಕ ಶಕ್ತಿ ಕಡಿಮೆ ಇರುತ್ತೆ, ಹಾಗಾಗಿ ಟಿಬಿ ರೋಗ ತಗುಲುವುದು 3 ಪಟ್ಟು ಜಾಸ್ತಿ ಇರುತ್ತೆ. ಹಾಗಾದ್ರೆ ನಾನೇನ್ ಮಾಡ್ಬೇಕು ಡಾಕ್ಟ್ರೆ? ಟಿಬಿ ರೋಗ ಲಕ್ಷಣಗಳಾದ ಕೆಮ್ಮು, ತೂಕ ಕಡಿಮೆ ಆಗೋದು, ರಾತ್ರಿ ಜ್ವರ, ಕಫದ ಜೊತೆಗೆ ರಕ್ತ, ಇಂತಹ ಯಾವುದೇ ಲಕ್ಷಣ ಇದ್ದಲ್ಲಿ ತಕ್ಷಣ ಟಿಬಿ ರೋಗದ ಪರೀಕ್ಷೆ ಮಾಡಿಸು. ಸಕಾಲಿಕ ದಿನನಿತ್ಯ ಚಿಕಿತ್ಸೆಯಿಂದ ಟಿಬಿ ಸಂಪೂರ್ಣ ಗುಣವಾಗುತ್ತದೆ. ಟಿಬಿ ಮುಕ್ತ ಕರ್ನಾಟಕ ಕಟ್ಟಲು ಬನ್ನಿ, ಕೈಜೋಡಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಅಮ್ಮ ಅಮ್ಮ, ನನ್ಗೀಗ 1.5 ತಿಂಗಳಾಯ್ತು, ಯಾವ ಡಾಕ್ಟರ್ ಹತ್ರ ಹೋಗೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಒಳ್ಳೆ ಸುದ್ದಿ ಕಣೆ, ಮನೆ ಹತ್ರ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರ ಇದೆಯಲ್ಲ, ಅಲ್ಲೇ ಹೋಗೋ. ಗರ್ಭಿಣಿಯಾದಿಂದ ಮಗು ಹುಟ್ಟಿ ಹದಿಹರಿಯಕ್ಕೆ ಬರೋವರೆಗೂ ಎಲ್ಲಾ ರೀತಿ ಆರೋಗ್ಯ ಸೇವೆಗಳು ಉಚಿತವಾಗಿರುತ್ತೆ. ಹೌದಮ್ಮ, ಇವತ್ತೇ ಹೋಗ್ತೀನಿ. ರಾಜ್ಯದಲ್ಲಿ ಒಟ್ಟು 8,729 ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳಿವೆ. ನಿಮ್ಮ ಮನೆ ಹತ್ತಿರ ಇರುವ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಕ್ಕೆ ಭೇಟಿ ಕೊಡಿ. ಅಲ್ಲಿ ಸಿಗುವ ಉಚಿತ ಆರೋಗ್ಯ ಸೇವೆಗಳ ಸಂಪೂರ್ಣ ಪ್ರಯೋಜನ ಪಡೆಯಿರಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರ ಮುಂದಾಳತ್ವದಲ್ಲಿ ಆತ್ಮ ನಿರ್ಭರ್ ಭಾರತ್ ಕಟ್ಟುವಲ್ಲಿ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಸಬ್ ಕಾ ವಿಶ್ವಾಸ್ ಸಬ್ ಕಾ ಪ್ರಯಾಸ್ ಧ್ಯೇಯದೊಂದಿಗೆ ಮುನ್ನಡೆಯಲಾಗುತ್ತಿದೆ. ಈ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳ ಆಧಾರಿತ ವಿಶೇಷ ರಸಪ್ರಶ್ನೆ ಕಾರ್ಯಕ್ರಮ ಸಬ್ ಕಾ ವಿಕಾಸ್ ಮಹಾಕ್ವಿಜ್ ವರ್ಷಪೂರ್ತಿ 52 ವಾರಗಳು ನಡೆಯಲಿದೆ. ಕ್ವಿಜ್ನ ವಿಷಯ ಪ್ರಧಾನಮಂತ್ರಿ ಆವಾಸ್ ಯೋಜನೆ, ಜಲಜೀವನ್ ಮಿಷನ್, ಜನಧನ್ ಯೋಜನೆ, ಪ್ರಧಾನಮಂತ್ರಿ ಕಿಸಾನ್, ಉಜ್ವಲ್ ಯೋಜನೆ, ಹೀಗೆ ವಿವಿಧ ಯೋಜನೆಗಳನ್ನು ಕುರಿತದ್ದಾಗಿರುತ್ತದೆ. ಭಾಗವಹಿಸಲು ಆಸಕ್ತಿ ಇರುವವರು quiz.mygov.in ಲಾಗಿನ್ ಆಗಿ ಅಲ್ಲಿ ಸರ್ಕಾರದ 14 ವಿವಿಧ ಯೋಜನೆಗಳಲ್ಲಿ ಒಂದನ್ನು ಆಯ್ಕೆ ಮಾಡಿ. ಪ್ರಶ್ನೆಗಳು ಹಿಂದಿ, ಇಂಗ್ಲಿಷ್ ಮತ್ತು ಇನ್ನಿತರ ಪ್ರಮುಖ ಭಾಷೆಗಳಲ್ಲಿ ಲಭ್ಯ. 700 ಸೆಕೆಂಡುಗಳ ಸಮಯದಲ್ಲಿ 20 ಪ್ರಶ್ನೆಗಳಿಗೆ ಉತ್ತರಿಸಬೇಕು. ಪ್ರತಿ ವಾರ 1,000 ವಿಜೇತರ ಹೆಸರುಗಳನ್ನು ಪ್ರಕಟಿಸಲಾಗುತ್ತದೆ. ಪ್ರತಿ ವಿಜೇತರಿಗೆ 2,000 ರೂಪಾಯಿಗಳ ಬಹುಮಾನವಿದೆ. ವಾರದಲ್ಲಿ ಒಬ್ಬರಿಗೆ ಒಮ್ಮೆ ಮಾತ್ರ ಭಾಗವಹಿಸಲು ಅವಕಾಶವಿದೆ. ಹಿಂದೆ quiz.mygov.in ಲಾಗಿನ್ ಆಗಿ ಸಬ್ ಕಾ ವಿಕಾಸ್ ಮಹಾಕ್ವಿಜ್ ರಸಪ್ರಶ್ನೆಯಲ್ಲಿ ಭಾಗವಹಿಸಿ ಬಹುಮಾನ ನಿಮ್ಮದಾಗಿಸಿಕೊಳ್ಳಿ. ಸಬ್ ಕಾ ವಿಕಾಸ್ ಮಹಾಕ್ವಿಜ್ ಸಬ್ ಕಾ ವಿಕಾಸ್ ಮಹಾಕ್ವಿಜ್. ನಮನ ನಿಮ್ಮ ಬಾಳಿಗೆ ಹರಸಿ ನಮ್ಮ ನಾಳಿಗೆ, ನಮನ ನಿಮ್ಮ ಬಾಳಿಗೆ ಹರಸಿ ನಮ್ಮ ನಾಳಿಗೆ. ಸಾಗಿ ಬಂದ ಶತಮಾನದ ಹಾದಿಗೆ ಶೂರರೊಡಲ ನೆತ್ತರಿದ ಜಾಗದ ಬಲಿವೇದಿಗೆ, ಸಂಘರ್ಷದ ಸಾಗಿ ಬಂದ ಶತಮಾನದ ಹಾದಿಗೆ ಶೂರರೊಡಲ ನೆತ್ತ ಹೆಸರಿಡಿದ ಜಾಗದ ಬಲಿ ವೇದಿಗೆ ದೇಶಭಕ್ತಿ ಗೀತೆಗಳನ್ನು ಕೇಳಿದರೆ. ಕಾರ್ಯಕ್ರಮಗಳನ್ನು ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯ ವಾಹಿನಿಯಿಂದ ಕೇಳ್ತಾ ಇದ್ದೀರಿ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕೃಷಿ ರಂಗ. ರೈತ ಬಾಂಧವರೇ, ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಏರೋಬಿಕ್ ಪದ್ಧತಿ ಭತ್ತದ ಬೇಸಾಯ ಕುರಿತಂತೆ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಬೇಸಾಯ ಶಾಸ್ತ್ರ ವಿಭಾಗದ ಸಹ ಪ್ರಾಧ್ಯಾಪಕರಾಗಿರುವ ಡಾಕ್ಟರ್ ಎಚ್ ಎಂ ಅತಿಕೂರ್ ರೆಹಮಾನ್ ಅವರೊಡನೆ ಸಂದರ್ಶನ ಇರುತ್ತದೆ. ಮೊದಲಿಗೆ ವಾಣಿಜ್ಯ ಪ್ರಕಟಣೆಗಳು. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ. ನಿಮ್ಮ ಮಕ್ಕಳ ಬೆಳವಣಿಗೆಯನ್ನ ಗಮನಿಸುತ್ತೀರಿ? ಕೈಕಾಲು ಸಣ್ಣ, ದಪ್ಪ ಹೊಟ್ಟೆ, ಮಾಂಸಖಂಡ ಸವಿಯುತ್ತಿರುವುದು, ಕಳೆಗೊಂದಿದ ಕೂದಲು, ನಿಶಕ್ತಿ, ಓದಿನಲ್ಲಿ ನಿರಾಸಕ್ತಿ, ಪದೇ ಪದೇ ರೋಗಕ್ಕೆ ತುತ್ತಾಗುವುದು, ವಯಸ್ಸಿಗೆ ತಕ್ಕಂತೆ ಬೆಳವಣಿಗೆ ಇಲ್ಲದಿರುವುದು, ಇಂತಹ ಲಕ್ಷಣಗಳು ಕಂಡು ಬಂದರೆ ಕೂಡಲೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ನಿಮ್ಮ ಮಗುವನ್ನು ಕರೆತನ್ನಿ. ಪರೀಕ್ಷೆ, ಚಿಕಿತ್ಸೆ ಸಂಪೂರ್ಣ ಉಚಿತ. ಕಾಲಕ್ಕೆ ತಕ್ಕಂತೆ ವಯಸ್ಸಿಗೆ ಅನುಗುಣವಾಗಿ ನಿಮ್ಮ ಮಕ್ಕಳಿಗೆ ಪೌಷ್ಟಿಕ ಆಹಾರ ನೀಡಿ, ನಿಮ್ಮ ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಿಂದ ಪ್ರಕಟಣೆ. ನಮಸ್ಕಾರ, ನಾನು ನಿಮ್ ಪ್ರೇಮ ಮಾತಾಡ್ತಾ ಇದ್ದೀನಿ. ನಾನು ಗಾಯಕಿ ಬಿ ಆರ್ ಛಾಯಾ. ನಾನು ನಿಮ್ಮ ಸುಧಾಮೂರ್ತಿ. ನಾನು ಬಿ ಜಯಶ್ರೀ. ನಾನು ಸ್ನೇಹಲ್ ಆರ್, ಐಎಎಸ್. ಇವರೆಲ್ಲ ಅಸಾಧ್ಯವನ್ನು ಸಾಧ್ಯ ಮಾಡಿದ ಸರ್ವಶ್ರೇಷ್ಠ ಸಾಧಕಿಯರು. ನಿಮ್ಮ ಮನೆ ಬೆಳಗಲು ಬರುತ್ತಿರುವ ನಂದಾದೀಪವನ್ನು ಹೆಣ್ಣೆಂದು ಆರಿಸದಿರಿ. ಹೆಣ್ಣು ಮಕ್ಕಳನ್ನು ಉಳಿಸಿ, ಹೆಣ್ಣು ಮಕ್ಕಳನ್ನು ಓದಿಸಿ. ಭ್ರೂಣಲಿಂಗ ಪತ್ತೆ ಮಾಡುವವರಿಗೂ ಒತ್ತಾಯಿಸುವವರಿಗೂ ಜೈಲು ಶಿಕ್ಷೆ ಜೊತೆಗೆ ದಂಡ ವಿಧಿಸಲಾಗುತ್ತದೆ. ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಸೌಲಭ್ಯ ಇರುವ ಪ್ರಯೋಗಾಲಯಗಳ ನೋಂದಣಿ ಕಡ್ಡಾಯ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಸಾರ್ವಜನಿಕರೇ ಗಮನಿಸಿ, ನಿಮಗೆ ಹೊಟ್ಟೆ ನೋವು ಇದೆಯೇ? ಗಾಢವರ್ಣದ ಮೂತ್ರ, ಕೀಲುಗಳಲ್ಲಿ ನೋವು, ತೀವ್ರ ಆಯಾಸ, ವಾಕರಿಕೆ, ಕಾಮಾಲೆ ಲಕ್ಷಣಗಳಿದ್ದಲ್ಲಿ ವೈರಲ್ ಹೆಪಟೈಟಿಸ್ಗೆ ಪರೀಕ್ಷೆ ಮಾಡಿಸಿ. ಇಲ್ಲದಿದ್ದರೆ ಲಿವರ್ಗೆ ಹಾನಿಯಾಗಿ ದೀರ್ಘ ಕಾಯಿಲೆಗೆ ತುತ್ತಾಗುತ್ತೀರಿ. ತಲೆ ಸುತ್ತು, ಜ್ವರ, ಹಳದಿ ಬಣ್ಣದ ಮೂತ್ರ, ಹಸಿವಾಗದಿರುವುದು, ತೂಕ ಇಳಿಕೆ, ಚರ್ಮ ಮತ್ತು ಕಣ್ಣುಗಳು ಹಳದಿ ಬಣ್ಣಕ್ಕೆ ತಿರುಗುವುದು ಹೆಪಟೈಟಿಸ್ ರೋಗದ ಲಕ್ಷಣಗಳು. ಕಲುಷಿತ ನೀರು, ಅಸುರಕ್ಷಿತ ಆಹಾರ, ಸೋಂಕಿತ ವ್ಯಕ್ತಿಯ ರಕ್ತ ಸಂಪರ್ಕದಿಂದ ಹೆಪಟೈಟಿಸ್ ರೋಗ ಬರುವ ಸಾಧ್ಯತೆ ಇದೆ. ಮದ್ಯಪಾನ, ಡ್ರಗ್ಸ್ ನಂತಹ ದುಶ್ಚಟಗಳಿಗೆ ಬಲಿಯಾದವರು ಹೆಪಟೈಟಿಸ್ ರೋಗಕ್ಕೆ ಬಹುಬೇಗ ಬಲಿಯಾಗುತ್ತಾರೆ. ಜೋಪಾನ. ಪಾರ್ಲರ್ಗಳಲ್ಲಿ ಟ್ಯಾಟೂ ಹಾಕುವ ಸೂಜಿ, ಕೇಶವಿನ್ಯಾಸ ಮಾಡುವ ಸಾಧನಗಳ ಮರುಬಳಕೆಯಿಂದಲೂ ಹೆಪಟೈಟಿಸ್ ಬರಬಹುದು, ಎಚ್ಚರ. ಮಗು ಹುಟ್ಟಿದ 24 ಗಂಟೆಯೊಳಗೆ ಹೆಪಟೈಟಿಸ್ ಲಸಿಕೆಯನ್ನು ಕಡ್ಡಾಯವಾಗಿ ನೀಡಬೇಕು. ಹೆಪಟೈಟಿಸ್ ರೋಗ ಪತ್ತೆ, ಪರೀಕ್ಷೆ, ಚಿಕಿತ್ಸೆ, ಲಸಿಕೆಗಳು ಆರೋಗ್ಯ ಇಲಾಖೆಯಲ್ಲಿ ಸಂಪೂರ್ಣ ಉಚಿತ. 2030 ವೈರಲ್ ಹೆಪಟೈಟಿಸ್ ನಿರ್ಮೂಲನೆ ಮಾಡಲು ಕೈಜೋಡಿಸಿ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಬಹು ರಮಾ ಬಿಟಿಯಾ ಕಿ ಶಾದಿ ಕೆ ಲಿಯೆ ಸೋನಾ ಬಹುತ್ ಸೋಚ ಸಮಝ ಕರ್ ಲೇನಾ, ಕಹೀ ಕೋಯಿ ಠಗ್ ನಾ ಲೇ. ಅಮ್ಮಾ, ವೋ ಜಮಾನೆ ಗಯೇ, ಅಬ್ ಗ್ರಾಹಕ್ ಕೋ ಕೋಯಿ ಠಗ್ ನಹೀ ಸಕ್ತಾ. ಅಚ್ಛಾ, ಅಬ್ ಸ್ವರ್ಣ ಆಭೂಷಣೋ ಪರ್ ಹಾಲ್ಮಾರ್ಕ್ ಕಾ ನಿಶಾನ್ ಅನಿವಾರ್ಯ ಹೈ. ಇಸ್ಸೇ ಗ್ರಾಹಕೋ ಕೋ ಕೋಯಿ ಶಂಕಾ ನಹೀ ರಹತಿ ಔರ್ ಸೋನಾ ತೋ ಶುದ್ಧ ಮಿಲ್ತಾ ಹೀ ಹೈ. ಜೀ ಹಾಂ, ಹಮೇಶಾ ಹಾಲ್ಮಾರ್ಕ್ ಕೆ 3 ನಿಶಾನ್, BIS ಕಾ ಲೋಗೋ, ಸೋನೆ ಕಿ ಶುದ್ಧತಾ ಕ್ಯಾರೆಟ್ ಮೇ ಔರ್ 6 ಡಿಜಿಟ್ ಆಲ್ಫಾ ನ್ಯೂಮೆರಿಕ್ HUID ಕೋಡ್ ದೇಖ್ ಕರ್ ಹೀ ಖರೀದಾರಿ ಕರೆ. ಉಪಭೋಕ್ತಾ ಮಾಮಲೆ ವಿಭಾಗ, ಭಾರತ ಸರ್ಕಾರ. ರೈತ ಬಾಂಧವರೇ, ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಏರೋಬಿಕ್ ಪದ್ಧತಿಯಲ್ಲಿ ಭತ್ತದ ಬೇಸಾಯ, ಈ ಕುರಿತಂತೆ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಬೇಸಾಯ ಶಾಸ್ತ್ರ ವಿಭಾಗದಲ್ಲಿ ಸಹ ಪ್ರಾಧ್ಯಾಪಕರಾಗಿರುವ ಡಾಕ್ಟರ್ ಎಚ್ ಎಂ ಅತಿಕೂರ್ ರೆಹಮಾನ್ ಅವರೊಡನೆ ಸಂದರ್ಶನ ಇದೆ, ಕೇಳಿ. ನಮಸ್ಕಾರ ಡಾಕ್ಟರ್ ಅತಿಕೂರ್ ರೆಹಮಾನ್ ಅವರೇ. ನಮಸ್ಕಾರ. ನಮ್ಮಲ್ಲಿ ಭತ್ತ ಬಹಳ ಮುಖ್ಯವಾದಂಥ ಬೆಳೆ. ಬಹಳ ಒಂದು ಆಹಾರದ ಉದ್ದೇಶಕ್ಕಾಗಿ ಇದನ್ನು ನಾವು ಹೆಚ್ಚು ಬಳಸ್ಕೊಳ್ತಾ ಇದ್ದೀವಿ. ಮತ್ತು ಈ ಭತ್ತದ ಬೇಸಾಯದಲ್ಲಿ ವಿವಿಧ ಪದ್ಧತಿಗಳು ಕೂಡ ಇದ್ದಾವೆ. ನಮ್ಮ ರೈತ ಬಾಂಧವರು ಇದನ್ನು ಬಹಳ ಹಿಂದಿನಿಂದಲೂ ಕೂಡ ಮಾಡಿಕೊಂಡು ಬರ್ತಾಯಿದ್ದಾರೆ. ಆದರೆ ವೈಜ್ಞಾನಿಕವಾಗಿ ನಾವು ಭತ್ತದ ಬೇಸಾಯವನ್ನು ಪ್ರಾರಂಭ ಮಾಡಿದ್ಮೇಲೆ ವಿಜ್ಞಾನಿಗಳು, ತಜ್ಞರು ಅದನ್ನು ಹೆಚ್ಚು ಒಂದು ಉತ್ತಮಪಡಿಸಿ, ಅಭಿವೃದ್ಧಿಪಡಿಸಿ ಅವುಗಳನ್ನು ರೈತರಿಗೆ ನೀಡಿದ್ದಾರೆ ಅಂತ ಹೇಳ್ಬೋದು. ಅಂಥ ಒಂದು ಪದ್ಧತಿ ಏರೋಬಿಕ್ ಭತ್ತದ ಬೇಸಾಯದ ಪದ್ಧತಿ, ಕಡಿಮೆ ನೀರನ್ನು ಬಳಸಿಕೊಂಡು ಮಾಡುವಂಥ ಒಂದು ಪದ್ಧತಿ ಅಂತ ಹೇಳ್ಬೋದು. ತಾವಿವತ್ತು ಈ ಒಂದು ಬೇಸಾಯ ಪದ್ಧತಿ ಬಗ್ಗೆ ನಮ್ಮ ರೈತ ಬಾಂಧವರಿಗೆ, ರೈತ ಮಹಿಳೆಯರಿಗೆ ಪರಿಚಯ ಮಾಡಿಕೊಡ್ಬೇಕು. ಈಗ ಮುಖ್ಯವಾಗಿ ಪ್ರಾರಂಭದಲ್ಲಿ ಈ ಭತ್ತದ ಕೃಷಿ ಎಷ್ಟು ಹಿಂದಿನಿಂದ ನಡೀತಾ ಇದೆ ಅಂತ ಸ್ವಲ್ಪ ಹೇಳ್ತೀರಾ? ಭತ್ತ ನಮ್ಮ ಆಹಾರ ಪದ್ಧತಿಯಲ್ಲಿ ಒಂದು ಹಾಸುಹೊಕ್ಕಾಗಿರುವ ಒಂದು ಆಹಾರ ಧಾನ್ಯ. ಸೊ ಇದು ಸುಮಾರು 4,000 ವರ್ಷ ಕ್ರಿಸ್ತಪೂರ್ವದಿಂದಲೇ ಬೆಳೆಯುವ ಒಂದು ದಾಖಲೆಗಳಿವೆ. ಆದರೆ ಭಾರತದಲ್ಲಿ ಸುಮಾರು 2,500 ಕ್ರಿಸ್ತಪೂರ್ವದಿಂದ ಬೆಳೀತಾ ಇರುವಂತಹ ಒಂದು ಸನ್ನಿವೇಶವನ್ನು ನಾವು ನೋಡಬಹುದು. ಭತ್ತ ಅಂದ ತಕ್ಷಣನೇ ಎಲ್ಲರಿಗೂ ಜ್ಞಾಪಕ ಬರೋದು ಏನಂತ ಹೇಳಿದ್ರೆ ಗದ್ದೆ ತುಂಬಾ ನೀರು ನಿಲ್ಲಿಸಿ ನಾಟಿ ಮಾಡಿ ಭತ್ತ ಬೆಳೆಯುವಂಥದ್ದು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಈ ಹವಾಮಾನ ವೈಪರೀತ್ಯದಿಂದಾಗಿ ಏನಾಗಿದೆ, ಮಳೆಯಲ್ಲಿ ಏರ್ಪೇರ್ ಆಗಿದೆ. ಸೊ ಹೆಚ್ಚಾಗಿ ಅಚ್ಚುಕಟ್ಟು ಪ್ರದೇಶದಲ್ಲಿ ಬೆಳೀತಾ ಇರುವಂತಹ ಈ ಭತ್ತದಲ್ಲಿ ನಾವು ಇತ್ತೀಚಿನ ದಿನಗಳಲ್ಲಿ ಜಲಾಶಯಗಳಲ್ಲೂ ನೀರು ಇರದಂಗೆ ಭತ್ತ ಬೆಳೆಯೋದು ತುಂಬಾ ಕಷ್ಟ ಆಗ್ಬಿಟ್ಟಿದೆ. ಆದ್ರೂ ಇದು ಶೇಕಡಾ 60% ಜನರ ಪ್ರಮುಖ ಆಹಾರವಾಗಿರೋದ್ರಿಂದ ನಾವು ನೀರಿಲ್ಲ ಅಂತ ಭತ್ತವನ್ನು ಬೆಳೆಯೋದು ನಿಲ್ಸೋದಕ್ಕೆ ಕಷ್ಟ ಆಗುತ್ತೆ. ಸೊ ಹಾಗಾಗಿ ನಾವು ಸುಧಾರಿತ ವಿಧಾನಗಳನ್ನು ಕಂಡುಹಿಡಿದು ಅದರಲ್ಲಿ ಭತ್ತ ಬೆಳೆಯೋದು ಸೂಕ್ತ. ಅಂದ್ರೆ ಭತ್ತದ ಬೇಸಾಯದ ಅವಶ್ಯಕತೆ ಏನಿದೆ ಅಂತೀರಿ? ಭತ್ತ ಇದು ಒಂದು ಪರಿಪೂರ್ಣ ಆಹಾರ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಮುಖ್ಯವಾದ ಪರಿಪೂರ್ಣ ಆಹಾರ, ಯಾಕಂದ್ರೆ ಇದರಲ್ಲಿ ನಾವು ಅಧಿಕ ಶಕ್ತಿ ಅಥವಾ ಶರ್ಕರ ಪಿಷ್ಟ ಹೊಂದಿರ್ತದೆ, ಅದರ ಜೊತೆಗೆ ಕಡಿಮೆ ಕೊಬ್ಬು ಮತ್ತು ಲಿಪಿಡ್ ಅಂಶ ಹೊಂದಿರೋದ್ರಿಂದ ಇದು ಆರೋಗ್ಯಕ್ಕೆ ಒಳ್ಳೆಯದು. ಅದರ ಜೊತೆಗೆ ಇದರಲ್ಲಿ 7% ಪ್ರೋಟೀನ್ ಇದ್ದು ಇದು ನಾವು ಬೇಗ ಬೇಯಿಸಿ ತಿನ್ನೋದಕ್ಕೆ ತುಂಬಾ ರುಚಿಕರವಾಗಿರುತ್ತೆ. ಹಾಗಾಗಿ ನಾವು ಭತ್ತವನ್ನು ಬೆಳಿಲೇಬೇಕಾಗುತ್ತೆ. ಸೊ ಸುಮಾರು 60% ಏನು ಪ್ರಪಂಚದಲ್ಲಿ ಜನರಿದ್ರೆ ಅವರಿಗೆ ಇದು ಒಂದು ದಿನನಿತ್ಯದ ಆಹಾರವಾಗಿದೆ. ಅಂದ್ರೆ ಪ್ರಪಂಚದ ಉದ್ದಗಲಕ್ಕೂ ಇದರ ಬೇಸಾಯ ನಡೀತಾ ಇದೆ, ಬಳಸ್ಕೊಳ್ತಾ ಇದ್ದಾರೆ ಜನ. ನಿಜ. ಇನ್ನು ಮುಖ್ಯವಾಗಿ ಏರೋಬಿಕ್ ಪದ್ಧತಿ ಬೇಸಾಯದ ಬಗ್ಗೆ ನಾವಿವತ್ತು ಚರ್ಚೆ ಮಾಡಲಿದ್ದೇವೆ. ಈ ಏರೋಬಿಕ್ ಪದ್ಧತಿ ಭತ್ತದ ಬೇಸಾಯ ಅಂದ್ರೆ ಏನು ಅಂತೀರಿ? ನಾವು ಮೊದಲೇ ಹೇಳಿದಂಗೆ ಭತ್ತ ಅಂತ ತಕ್ಷಣನೇ ನಮಗೆ ಜ್ಞಾಪಕ ಬರೋದು ಗದ್ದೆ ತುಂಬಾ ನೀರು, ನಿಂತ ನೀರು ಬೆಳೀತಾ ಇರೋದು. ಸೊ ಇದರಲ್ಲಿ ಇತ್ತೀಚಿನ ದಿನಗಳಲ್ಲಿ ನೀರು ಕಡಿಮೆ ಆಗಿರೋದು ಒಂದು, ಅದರ ಜೊತೆಗೆ ಭತ್ತ ಏನ್ ನಾವು ಬೆಳೀತಾ ಇದೀವಿ ಅದಕ್ಕೆ ನಾವು ವೈಜ್ಞಾನಿಕವಾಗಿ ಒಂದಷ್ಟು ನೀರು ನಿಲ್ಲಿಸಿ ಬೆಳಿಬೇಕು ಅಂತ ಹೇಳ್ತೀವಿ. ಸೊ ಅದು ವೈಜ್ಞಾನಿಕವಾಗಿ ನಾವು ಯಾಕೆ ಬಳಸಬೇಕು ಅಂತ ಹೇಳಿದ್ರೆ, ಇತ್ತೀಚಿನ ದಿನಗಳಲ್ಲಿ ನೀರಿನ ಲಭ್ಯತೆ ಪ್ರಕಾರ ರೈತರು ಹೆಚ್ಚು ಹೆಚ್ಚಾಗಿ ಬಳಸ್ತಾ ಇದಾರೆ. ಭತ್ತ ನೀರು ಇಲ್ಲದೆ ಇದ್ರೂ ಬೆಳೆಯುತ್ತೆ, ಅಂದ್ರೆ ಕಡಿಮೆ ನೀರಲ್ಲೂ ಬೆಳೆಯುತ್ತೆ. ಆದ್ರೆ ನೀರು ನಿಲ್ಲಿಸಿ ಬೆಳೆಯೋದಕ್ಕೆ ಒಂದೇ ಒಂದು ಉದ್ದೇಶ ಅಂತ ಹೇಳಿದ್ರೆ ಕಳೆ ನಿಯಂತ್ರಣ ಮಾಡೋದಕ್ಕೋಸ್ಕರ. ಸೊ ಕಳೆ ನಿಯಂತ್ರಣದ ಜೊತೆಗೆ ಕೆಲವು ಪೋಷಕಾಂಶಗಳ ಲಭ್ಯತೆ ಕೂಡ ನಿಂತ ನೀರಲ್ಲಿ ಜಾಸ್ತಿ ಇರುತ್ತೆ ಭತ್ತಕ್ಕೆ. ಸೊ ಹಾಗಾಗಿ ನಾವು ನೀರು ನಿಲ್ಲಿಸಿ ಭತ್ತನ ಬೆಳೀತಾ ಇದೀವಿ. ಆದ್ರೆ ಅದ್ರ ಜೊತೆಗೆ ಈಗ ಏನು ವಾತಾವರಣ ಬದಲಾಗಿದೆ, ಅದಕ್ಕೆ ಕಾರಣ ಅಂತ ಹೇಳಿದ್ರೆ ನಾವು ಹಸಿರು ಮನೆ ಅನಿಲಗಳಂತ ಏನ್ ಹೇಳ್ತೀವೋ ಅದರಲ್ಲಿ ಮೀಥೇನ್ ಕೂಡ ಒಂದು. ಸೊ ಈ ಮೀಥೇನ್ ಅಂಶ ನಿಂತ ನೀರಲ್ಲಿ ಅಂದ್ರೆ ಭತ್ತ ಬೆಳೆಯುವಂತ ಗದ್ದೆಗಳಲ್ಲೂ ನಾವು ಹೊರಸೂಸುವುದನ್ನು ನೋಡಬಹುದು. ಸೊ ಹೆಚ್ಚು ನೀರು ಬಳಸೋದ್ರಿಂದ ಇಳುವರಿ ಕಡಿಮೆ ಆಗಿ ಮಣ್ಣಿನ ಫಲವತ್ತತೆ ಕಡಿಮೆ ಆಗಿ ಚೌಳು ಅಥವಾ ಕ್ಷಾರ ಮಣ್ಣಾಗಿ ಬದಲಾಗುವುದ್ರ ಜೊತೆಗೆ ವಾತಾವರಣದಲ್ಲೂ ನಾವು ಏರುಪೇರು ಕಾಣಬಹುದು ಈ ಮೀಥೇನ್ ಅನಿಲದಿಂದ. ಸೊ ಹಾಗಾಗಿ ನಾವು ಆದಷ್ಟು ಈ ಭತ್ತನ ಬೇಕಿದ್ದಷ್ಟು ನೀರು ಅಷ್ಟೇ ಕೊಟ್ಟು ಬೆಳೆಯೋದ್ರಲ್ಲಿ ಒಂದು ಜಾಣತನ ಇದೆ. ಯಾಕಂದ್ರೆ ನಮ್ಮ ಪರಿಸ್ಥಿತಿಗೆ ಅನುಗುಣವಾಗಿ ಲಭ್ಯತೆಗೆ ಅನುಗುಣವಾಗಿ ನೀರಿಂದು ಭತ್ತ ಬೆಳೆಯೋದು ಅತಿ ಸೂಕ್ತ ಅಂತ ಹೇಳ್ಬೋದು. ಅಂದ್ರೆ ಇದೇ ಏರೋಬಿಕ್ ಪದ್ಧತಿ ಅಂತ ನಾವು ಹೇಳ್ಬೋದು ಅಂತೀವಿ. ಹೌದು, ಏರೋಬಿಕ್ ಅಂತ ಹೇಳಿದ್ರೆ ನಾವು ಅತಿ ಕಡಿಮೆ ನೀರಲ್ಲಿ ಭತ್ತ ಬೆಳೆದು ಭತ್ತದ ಇಳುವರಿಗೆ ಯಾವ್ದು ತೊಂದರೆ ಆಗದಂಗೆ ನೋಡಿಕೊಂಡು ಅಥವಾ ಅದು ನಾವು ನಾಟಿ ಪದ್ಧತಿಗಿನ್ನ ಹೆಚ್ಚು ಇಳುವರಿಯನ್ನು ತೆಗೆಯುವಂತ ಏನು ಒಂದು ವಿಧಾನ ಇದೆಯೋ ಇದಕ್ಕೆ ಏರೋಬಿಕ್ ಅಥವಾ ಅರೆ ನೀರಾವರಿ ಅಂತ ಹೇಳ್ತೀವಿ. ಅರೆ ನೀರಾವರಿ ಅಂತ ಹೇಳಿದಾಗ ನಾವು ನೀರಾವರಿ ಬೆಳೆ ಅಂದ್ರೆ 5 ದಿನಕ್ಕೆ 8 ದಿನಕ್ಕೆ ಒಂದ್ಸಲ ನೀರ್ ಕಟ್ಟಿ ಬೇರೆ ಬೆಳೆಗಳು ಏನ್ ಬೆಳಿತಿದ್ವಿ, ಮುಸುಕಿನ ಜೋಳ ಆಗ್ಲಿ, ರಾಗಿ, ಜೋಳ, ಕಬ್ಬು ಆತರ. ಬಟ್ ಇಲ್ಲಿ ಅರೆ ನೀರಾವರಿ ಯಾಕಂತೀವಿ ಅಂತ ಹೇಳಿದ್ರೆ ನಮ್ಗೆ ನೀರಾವರಿ ಅಂದ್ರೆ ಭತ್ತಕ್ಕೆ ನೀರ್ ನಿಲ್ಸಿ ಬೆಳೆಯೋದಂತ. ಇಲ್ಲಿ ನೀರ್ ನಿಲ್ಲಿಸ್ದಂಗೆ ಅವಶ್ಯಕತೆಗೆ ಅನುಗುಣವಾಗಿ ನೀರು ಕೊಟ್ಟು ಬೆಳೆಯೋದಕ್ಕೆ ಇದನ್ನ ನಾವು ಏರೋಬಿಕ್ ಅಥವಾ ಅರೆ ನೀರಾವರಿ ಭತ್ತ ಅಂತ. ಇಲ್ಲಿ ಭತ್ತದ ಬೇರುಗಳಿಗೆ ಗಾಳಿನೂ ಕೂಡ ಸಿಗ್ತಾ ಇರುತ್ತೆ ಆಗಿಂದಾಗ್ಗೆ. ಹೌದು, ನೀರು ಇಲ್ದಾಗ ಆ ಒಂದು ಅಂಶನೂ ಕೂಡ ಏರೋಬಿಕ್ ನಲ್ಲಿ ಸೇರ್ಕೊಂಡಿದೆ ಅಂತ ಹೇಳಬಹುದು. ನಿಜ. ಅಂದ್ರೆ ಈ ಏರೋಬಿಕ್ ಪದ್ಧತಿ ಭತ್ತದ ಬೇಸಾಯ ಇದೆಯಲ್ಲ, ಇದರ ವಿಶೇಷತೆಗಳೇನು ಅಂತೀರಿ? ವಿಶೇಷತೆ ಅಂತ ಹೇಳಿದ್ರೆ ಈ ಪದ್ಧತಿಯಲ್ಲಿ ನಾವು ಸಾಂಪ್ರದಾಯಿಕ ಪದ್ಧತಿ ಏನಿದೆಯೋ ಮುಖ್ಯವಾಗಿ ಅದರಲ್ಲಿರೋ ಹಾಗೆ ನಾವು ಗದ್ದೆಯಲ್ಲಿ ನೀರು ನಿಲ್ಲಿಸಿ ಭತ್ತ ಬೆಳೆಯೋದಿಲ್ಲ. ಅದ್ರ ಜೊತೆ ಕೆಲವೊಂದು ಮಾರ್ಪಾಟುಗಳನ್ನು ಇಲ್ಲಿ ನಡೆಯುತ್ತೆ. ಏನು ಅಂತ ಹೇಳಿದ್ರೆ ನಾವು ಕೆಸರು ಮಡಿ ಮಾಡಿಬಿಟ್ಟು ಆ ಸಸಿ ಮಡಿಯಿಂದ ಪೈರನ್ನ ನಾಟಿ ಮಾಡ್ತೀವಿ ಸಾಂಪ್ರದಾಯಿಕ ಪದ್ಧತಿಯಲ್ಲಿ. ಇಲ್ಲಿ ಬರಗದ್ದೆನಲ್ಲೇನೆ ನಾವು ಉಳುಮೆ ಮಾಡಿ ಹದ ಮಾಡಿ ಬಿತ್ತನೆ ಭತ್ತವನ್ನು ನೇರವಾಗಿ ಜಮೀನಿಗೆ ಬಿತ್ತನೆ ಮಾಡ್ತೀವಿ. ಅದ್ರ ಜೊತೆಗೆ ಇಲ್ಲಿ ಈ ಬಿತ್ತನೆ ಭತ್ತ ಏನಿದೆ ಸಾಂಪ್ರದಾಯಿಕ ಪದ್ಧತಿಯಲ್ಲಿ 1 ಎಕರೆಗೆ 25 ಕೆಜಿ ಬೇಕಾದ್ರೆ ಇಲ್ಲಿ ನೇರ ಬಿತ್ತನೆ ಕೈಯಿಂದ ನಾವು ಬಿತ್ತನೆ ಮಾಡಿದ್ರೆ ಕೇವಲ 2-3 ಕೆಜಿ ಸಾಕಾಗುತ್ತೆ. ಅಂದ್ರೆ 80% ಬಿತ್ತನೆ ಬೀಜವನ್ನು ನಾವು ಉಳಿಸಬಹುದು ಈ ಪದ್ಧತಿಯಲ್ಲಿ. ಅದರ ಜೊತೆಗೆ ಇಲ್ಲಿ ತೆಂಡೆಗಳ ಸಂಖ್ಯೆ ಜಾಸ್ತಿ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ ನಿಂತ ನೀರಲ್ಲಿ ಬೇರ್ಗಳಿಗೆ ಉಸಿರು ಕಟ್ಟದಂಗಾಗಿ ಅವುಗಳ ಬೆಳವಣಿಗೆ ತುಂಬಾ ಕಡಿಮೆ ಇರುತ್ತೆ. ಅದ್ರ ಜೊತೆಗೆ ಏನಾಗುತ್ತೆ, ಈ ಹೂ ಬಿಟ್ಟು ಕಾಳು ಕಟ್ಟ ಹಂತದಲ್ಲಿ ಈ ಬೇರ್ಗಳು ಏನಾಗಿದ್ದಾವೆ ಬೆಳೆದ್ರ ಬದಲಾಗಿ ಕೊಳಿತಾ ಹೋಗ್ತವೆ. ಹಾಗಾಗಿ ಪೋಷಕಾಂಶ ಮತ್ತು ನೀರು ಹೀರುವ ಶಕ್ತಿ ಕಡಿಮೆ ಆಗಿ ತೆಂಡೆಗಳು ಕಡಿಮೆ ಆಗಿ ಇಳುವರಿ ಕಡಿಮೆ ಆಗುತ್ತೆ. ಏರೋಬಿಕ್ ಭತ್ತದಲ್ಲಿ ನಾವು ಮಧ್ಯಂತರ ಉಳುಮೆ ಏನ್ ಮಾಡ್ತಾ ಇದೀವಿ ನೀರು ನಿಲ್ಲಿಸದ ಹಾಗೆ ಅದು ಗಾಳಿಯಾಡೋದಕ್ಕೆ ಬೇರ್ಗಳಿಗೆ ತುಂಬಾ ಅನುಕೂಲ ಆಗಿ ಹೆಚ್ಚು ತೆಂಡೆಗಳು ಬರ್ತವೆ. ಅದ್ರ ಜೊತೆಗೆ ತೆಂಡೆ ಚೆನ್ನಾಗಿ ಬಂತು, ಬೇರ್ ಜಾಸ್ತಿ ಇದೆ ಅಂದ್ರೆ ಆಹಾರ ಚೆನ್ನಾಗಿ ತಗೊಂಡು ದಷ್ಟಪುಷ್ಟವಾದ ಬೆಳೆಗಳಿರುತ್ತೆ, ಆ ಬೆಳೆಗಳಿಂದ ಈ ಕೀಟ ರೋಗದ ಬಾಧೆ ಏನಿದೆ ಅದು ಕಡಿಮೆ ಇರುತ್ತೆ. ಅದ್ರ ಜೊತೆಗೆ ಮಣ್ಣಿನ ಫಲವತ್ತತೆ ಏನಿದೆ ಅದು ಹೆಚ್ಚಾಗುತ್ತೆ. ಯಾಕಂದ್ರೆ ಈ ಮಣ್ಣು ಯಾವಾಗ ಉಸಿರಾಡೋದಕ್ಕೆ ಜಾಗ ಇರುತ್ತೋ ಅಂತ ಟೈಮಲ್ಲಿ ಈ ಸೂಕ್ಷ್ಮ ಜೀವಿಗಳು ಏನಿರ್ತವೆ ಚಟುವಟಿಕೆ ಜಾಸ್ತಿ ಇರುತ್ತೆ, ಹಾಗಾಗಿ ಮಣ್ಣಿನ ಫಲವತ್ತತೆ ಕೂಡ ಹೆಚ್ಚಾಗುತ್ತದೆ. ಅದರ ಜೊತೆಗೆ ಇಲ್ಲಿ ಈ ಮೀಥೇನ್ ಅಂತ ಏನು ನಾವು ಹಸಿರು ಮನೆ ಅನಿಲ ಅದ್ರ ಬಿಡುಗಡೆ ಇದರಲ್ಲಿ ಸಂಪೂರ್ಣವಾಗಿ ನಿಂತಿರುತ್ತೆ. ಇದು ಪರಿಸರ ಸ್ನೇಹಿ ಅಂತಾನು ನಾವು ಹೇಳಬಹುದು. ಇನ್ನು ಈ ಏರೋಬಿಕ್ ಪದ್ಧತಿ ಭತ್ತದ ಬೇಸಾಯದಿಂದ ಆಗುವಂತಹ ಅನುಕೂಲಗಳು ಏನು ಅಂತೇಳಿ? ಅನುಕೂಲಗಳು ಅಂತ ಹೇಳಿದ್ರೆ ನಾವು ಮೊದಲನೇದಾಗಿ ಬಿತ್ತನೆ ಭತ್ತದಿಂದ ಶುರು ಮಾಡಿದ್ರೆ 80% ನಾವು ಬಿತ್ತನೆ ಬೀಜವನ್ನು ಉಳಿಸಬಹುದು. ಹೌದು, 25 kg 3 kg ಬರುತ್ತೆ. ಸೊ ಅದ್ರ ಜೊತೆಗೆ ಈ ನಾಟಿಗೆ ನಾವು ಏನು ಸಸಿಮಡಿ ತಯಾರು ಮಾಡಬೇಕು ಮತ್ತೆ ನಾಟಿ ಮಾಡೋದು ಮತ್ತೆ ಕಳೆ ತೆಗೆಯೋದ್ರಲ್ಲಿ ಏನಿದೆಯೋ ಅದರಲ್ಲಿ ನಾವು ಈ ಆಳುಗಳ ಬಳಕೆ ಇದೆಯಲ್ಲ ಅದರಲ್ಲಿ ನಾವು 30% ಕಡಿಮೆ ಮಾಡಬಹುದು. ಯಾಕಂದ್ರೆ ನೇರವಾಗಿ ಬಿತ್ತನೆ ಮಾಡ್ತೀವಿ, ಜೊತೆಗೆ ಸೈಕಲ್ ವೀಡರ್ ಅಂತ ಏನಿದೆ ಅದರಿಂದ ಕಳೆ ತೆಗಿತೀವಿ. ಮುಂಚೆನೆ ಹೇಳಿದಾಗೆ ಇದರಲ್ಲಿ ಸಸಿಮಡಿ ಅವಶ್ಯಕತೆನೇ ಇರಲ್ಲ, ಹಾಗಾಗಿ ನಾವು 30% ಆಳುಗಳು ಉಳಿಸಬಹುದು. ಅದ್ರ ಜೊತೆಗೆ ಮುಖ್ಯವಾಗಿ ನೀರಿನ ಲಭ್ಯತೆ ಅಂತ ನಾವು ಏನ್ ಹೇಳ್ತೀವೋ ಇದರಲ್ಲಿ 45-50% ನೀರನ್ನ ಸಾಂಪ್ರದಾಯಿಕ ಪದ್ಧತಿ ಹೋಲಿಸಿದ್ರೆ ನಿಲ್ಲಿಸಬಹುದು. ಅದ್ರ ಜೊತೆಗೆ ಈ ಮಣ್ಣಿನ ಕಣರಚನೆ ಏನಿದೆಯೋ ಅದು ಚೆನ್ನಾಗಿರುತ್ತೆ, ಹಾಗಾಗಿ ಮಣ್ಣಿನ ಭೌತಿಕ ಗುಣ ಅದ್ರ ಜೊತೆಗೆ ಈ ಪೋಷಕಾಂಶಗಳ ಸಮರ್ಥ ಬಳಕೆ ಇದರಲ್ಲಿ ಸಾಧ್ಯ. ಯಾಕಂದ್ರೆ ಹೆಚ್ಚು ನೀರು ಕಟ್ಟಿದಾಗ ಪೋಷಕಾಂಶಗಳು ಕರಗಿ ಹರಿದು ಹೋಗೋದ್ರಿಂದ ಪೋಷಕಾಂಶಗಳ ಬಳಕೆಗಿನ್ನ ಪೋಲಾಗೋದು ಜಾಸ್ತಿ ಇರುತ್ತೆ, ಅದನ್ನ ನಾವಿಲ್ಲಿ ತಡೆಗಟ್ಟಬಹುದು. ಜೊತೆಗೆ ಪರಿಸರ ಮಾಲಿನ್ಯವನ್ನು ನಾವು ನಿಯಂತ್ರಣದಲ್ಲಿ ಇಡಬಹುದು. ಇಷ್ಟೆಲ್ಲ ಅನುಕೂಲತೆಗಳು ಈ ಒಂದು ಏರೋಬಿಕ್ ಪದ್ಧತಿ ಭತ್ತದ ಬೇಸಾಯದಲ್ಲಿ ಇದಾವೆ ಅಂತ ಹೇಳಬಹುದು. ಇನ್ನು ಮುಖ್ಯವಾಗಿ ನಾವು ಬೇಸಾಯ ಕ್ರಮಗಳಿಗೆ ಬಂದರೆ ಈ ಒಂದು ಏರೋಬಿಕ್ ಭತ್ತದ ಬೇಸಾಯಕ್ಕೆ ಸೂಕ್ತವಾದಂಥ ತಳಿಗಳೇನಾದರೂ ಇದಾವೆ? ಹೌದು, ಇದರಲ್ಲಿ ನಮಗೆ ಒಂದು ಮುಖ್ಯವಾದ ಗುಣಗಳು ಈ ಪದ್ಧತಿಯಲ್ಲಿ ಬೆಳಿಬೇಕು ಅಂತ ಹೇಳಿದ್ರೆ ಸ್ವಲ್ಪ ಅವಧಿ ಕಡಿಮೆ ಇರುವಂತವು, ಅದ್ರ ಜೊತೆಗೆ ಬರ ಸಹಿಷ್ಣುತೆ ಇರುವಂತಹ ತಳಿಗಳು ತುಂಬಾ ಮುಖ್ಯ. ಅಂದ್ರೆ ಮಧ್ಯಮಾವಧಿ ಇದ್ರೆ ಒಳ್ಳೇದು ಅಂತ ಒಳ್ಳೇದು. ಹೌದು, ಸೊ ಆದ್ರೆ ಇದರಲ್ಲಿ ನಾವು ಯಾವುದೇ ತಳಿ ಆದ್ರೂ ಬೆಳಿಬಹುದಾಗಿದೆ. ಆದ್ರೆ ನಮ್ಮಲ್ಲಿ ನಮ್ಮ ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರಿಂದ ಈ ಏರೋಬಿಕ್ ಪದ್ಧತಿಗೋಸ್ಕರನೇ ಹಲವಾರು ತಳಿಗಳು ಗುರುತಿಸಿ ಅದನ್ನ ಅಭಿವೃದ್ಧಿಪಡಿಸಿದ್ದಾರೆ. ಅದರಲ್ಲಿ ಮುಖ್ಯವಾದ ಅಂತ ಹೇಳಿದ್ರೆ ಒಂದು ಶಾರದ ಅಂತ, ಅದು MAS ಅಂದ್ರೆ ಮಾರ್ಕರ್ ಅಸಿಸ್ಟೆಂಟ್ ಸೆಲೆಕ್ಷನ್ ಅಂತ, MAS 946-1. ಇದು ಅದ್ರ ಜೊತೆಗೆ ಇನ್ನೊಂದು ತಳಿ ಅಂದ್ರೆ ಒಣಸಿರಿ ಅಂತ, MAS 26 ಅಂತ. ಈ ತಳಿ ಒಣಸಿರಿ ಅಂತ ಇಟ್ಟಿದ್ದಾರೆ. ಒಣಸಿರಿ ಇದು 100-120 ದಿನಗಳಲ್ಲಿ ಕಟಾವಿಗೆ ಬರುತ್ತೆ. ಅಲ್ಪಾವಧಿ ತಳಿ ಅಂತಾನೆ ಹೇಳ್ಬೋದು. ಅಲ್ಪಾವಧಿ ತಳಿ ಜೊತೆಗೆ ಬರ ತಡೆದು ಇಟ್ಕೊಳ್ಳುವಂತ ಶಕ್ತಿ ಇದೆ. ಇದು ಬಿಟ್ಟು ಉಳಿದ ತಳಿಗಳಾದ ನಾವು ಇನ್ನೊಂದು ಅನಘ ಅಂತ ಒಂದಿದೆ, ಅದು ಒಂದ್ ಸ್ವಲ್ಪ ದೀರ್ಘಾವಧಿನೇ, ಅಂದ್ರೆ 120-125 ದಿನ. ಮಧ್ಯಮಾವಧಿ ತಳಿ ಅದ್ರ ಜೊತೆಗೆ ರಾಶಿ ಮತ್ತೆ ಈ ಹೈಬ್ರಿಡ್ ಭತ್ತಗಳು ಏನಿದಾವೆ ನಾವು 2-4 ಬಳಸಿ ಒಂದು ಉತ್ತಮ ಬೆಳೆ ತೆಗಿಬಹುದು. ಇದು ಬಹಳ ಮುಖ್ಯವಾಗಿ ತಳಿಗಳ ಬಗ್ಗೆ ಆಯ್ತು. ಇನ್ನ ಜಮೀನನ್ನು ತಯಾರು ಮಾಡ್ಕೋಬೇಕಲ್ಲ ಈ ಭತ್ತದ ಒಂದು ಬೇಸಾಯ ಕೆರೋಬಿಕ್ ಪದ್ಧತಿಯಲ್ಲಿ, ಅದರಲ್ಲಿ ಏನೇನು ಅಂಶಗಳಿಗೆ ಒತ್ತು ಕೊಡಬೇಕಾಗತ್ತೆ ಅಂತೀರಿ? ನಾವು ಇದರಲ್ಲಿ ನಾಟಿ ಮಾಡದೆ ಇರೋದ್ರಿಂದ ಭತ್ತವನ್ನು ಬೆಳೆಯೋದಕ್ಕೋಸ್ಕರ ಸಾಂಪ್ರದಾಯಿಕ ಪದ್ಧತಿಯನ್ನು ಸ್ವಲ್ಪ ವಿಶಿಷ್ಟವಾಗಿ ತಯಾರು ಮಾಡಬೇಕಾಗುತ್ತೆ. ಏನಂದ್ರೆ ಇತರೆ ಬೆಳೆಗಳು ಏನು ನೀರಾವರಿ ಬೆಳೆ ಇರ್ತವೋ ಅದ್ರ ತರ 2-3 ಬಾರಿ ಚೆನ್ನಾಗಿ ಉಳುಮೆ ಮಾಡಿಬಿಟ್ಟು ಆಮೇಲೆ ಅದನ್ನ ಒಳ್ಳೆ ಒಂದು ಹೆಂಟೆ ಎಲ್ಲ ಹೊಡೆದು ಒಳ್ಳೆ ಚೆನ್ನಾಗಿ ಹದಕ್ಕೆ ತಗೊಂಡ್ ಬಂದಾಗ, ಯಾಕಂದ್ರೆ ನಾವು ನೇರವಾಗಿ ಬಿತ್ತನೆ ಮಾಡೋದ್ರಿಂದ ಅದು ಬೇರ್ಗಳು ಬೆಳೆದ ಸಸಿಗಳು ಚೆನ್ನಾಗಿ ಬರೋದಕ್ಕೋಸ್ಕರ ಹದವಾದ ಒಂದು ಮಟ್ಟಕ್ಕೆ ಮತ್ತೆ ಸಮತಟ್ಟಾಗಿ ಜಮೀನು ತಯಾರಿ ಮಾಡಬೇಕಾಗುತ್ತೆ. ಅದು ಬಹಳ ಮುಖ್ಯವಾಗಿದೆ. ಕೊಟ್ಟಿಗೆ ಗೊಬ್ಬರ ಸಾಕಷ್ಟು ಬಳಸಬೇಕಾಗತ್ತಲ್ವೇ? ಹೌದು, ಈಗ ನಾವು ಇದನ್ನ ಮಾಮೂಲಿ ಪದ್ಧತಿಯಷ್ಟೇ ಗೊಬ್ಬರವನ್ನು ಬಳಸಬಹುದು. ಸೊ ಹಾಗಾಗಿ ಈ 1 ಎಕರೆಗೆ ನಾವು 4 ಟನ್ನಷ್ಟು ಕೊಟ್ಟಿಗೆ ಗೊಬ್ಬರನ ಈ ಬಿತ್ತನೆಗಿನ್ನ ಮುಂಚೆನೆ 15 ದಿನ ಮುಂಚೆ ಮಣ್ಣ ಜೊತೆಗೆ ಚೆನ್ನಾಗಿ ಮಿಶ್ರಣ ಮಾಡಿಬಿಟ್ಟು ಜಮೀನ್ ತಯಾರು ಮಾಡಿದಾಗ ಅದರ ಲಭ್ಯತೆ ಚೆನ್ನಾಗಿ ಆಗತ್ತೆ. ಅಂದ್ರೆ ಇಲ್ಲಿ ನಾವು ಒಣಭತ್ತವನ್ನೇ ಬಿತ್ತನೆ ಮಾಡಬಹುದು ಅಥವಾ ಮೊಳಕೆ ಒಡಿಸಿ ಬಿತ್ತನೆ ಮಾಡಬಹುದು, ಹೇಗೆ ಅಂತೀರಿ? 2 ವಿಧಾನಗಳು ಬಳಸಬಹುದು. ಆದ್ರೆ ಒಂದು ಉತ್ತಮ ನಮಗೆ ಸಸ್ಯ ಸಂಖ್ಯೆ ಅಥವಾ ಬೇಗ ಮೊಳಕೆ ಬರಬೇಕು ಅಂತ ಹೇಳಿದ್ರೆ ಮೊಳಕೆ ಕಟ್ಟಿ ಬಳಸೋದು ತುಂಬಾ ಒಳ್ಳೇದು. ಮೊಳಕೆ ವಿಧಾನ ತುಂಬಾ ಸುಲಭ. 24 ಗಂಟೆ ಭತ್ತವನ್ನ ನೀರಲ್ಲಿ ನೆನೆಸ್ಬಿಟ್ಟು ಆಮೇಲೆ ಮತ್ತೆ 24 ಗಂಟೆನ ಮೊಳಕೆ ಕಟ್ಟೋದು. ಅಂದ್ರೆ ಬಟ್ಟೆಯಲ್ಲಿ ಕಟ್ಟಿ ಕಾಯಿ ಬರಂಗಿಡ್ಬೇಕು, ಬಟ್ಟೆ ಅಥವಾ ಗೋಣಿ ಚೀಲದಲ್ಲಿ ಕಟ್ಟಿ. ಕುರಿಮೊಳೆ ಬಂದಾಗ ಅಂತ ಭತ್ತನ ನಾವು ಸಾಲಿನಿಂದ ಸಾಲಲ್ಲಿ, ಅಂದ್ರೆ ಇದು ಸ್ವಲ್ಪ ನಾವು ಬಿತ್ತನೆನೂ ಅಷ್ಟೇ ಸ್ವಲ್ಪ ದೂರ ಹಾಕ್ತೀವಿ. ಸೊ ನಾವು 1 ಅಡಿ ಪಟ್ಟದಲ್ಲಿ, 1 ಅಡಿ ಅಂತರದಲ್ಲಿ, ಮತ್ತೆ ಅಂದ್ರೆ ಒಂದು ಚೌಕಾಕಾರದ ಮಾದರಿಯಲ್ಲಿ ಒಂದು ಕಡೆಗೆ ಒಂದು 2 ಬಿತ್ತನೆ ಬೀಜನ 1.5 ರಿಂದ 2 ಇಂಚಿನ ಒಳಗೇನೆ ಮೇಲೆ ಬಂದು ಹಾಗೆ ನಾವು ಬಿತ್ತನೆ ಮಾಡಬೇಕಾಗುತ್ತೆ. ಬಿತ್ತನೆ ಮಾಡಿದ ತಕ್ಷಣ ನಾವು ಒಂದು ಸಲ ತೆಳುವಾಗಿ ನೀರಾವರಿ ಕೊಡಬೇಕು, ಯಾಕಂದ್ರೆ ಆ ಮೊಳಕೆ ಬೇಗ ಬರೋದು ತೇವಾಂಶ ಇರಬೇಕು, ತೇವಾಂಶ ಬೇಕಾಗುತ್ತೆ. ಹಾಗಾಗಿ ಬಿತ್ತನೆಯ ನಂತರ ಒಂದ್ಸಲ ನಾವು ನೀರು ಕೊಡಬೇಕಾಗುತ್ತೆ. ಅಂದ್ರೆ ಈಗ ಬಿತ್ತನೆ ಮಾಡೋ ಸಮಯದಲ್ಲಿ ಗೊಬ್ಬರ ಏನಾದ್ರೂ ಕೊಡಬೇಕಾಗತ್ತೆ, ರಾಸಾಯನಿಕ ಗೊಬ್ಬರನ? ಹೌದು. ಸೊ ಈಗ ನಾವು ಭತ್ತಕ್ಕೆ ಏನು ಶಿಫಾರಸು ಇದೆಯೋ, 1 ಎಕರೆಗೆ 40 ಕೆಜಿ ಸಾರಜನಕ, 20 ಕೆಜಿ ರಂಜಕ ಮತ್ತೆ 20 ಕೆಜಿ ಪೊಟ್ಯಾಶ್, ಅದನ್ನ ನಾವು ಸಾರಜನಕವನ್ನು ಅಂದ್ರೆ 20 ಕೆಜಿ ಅಷ್ಟು ಸಾರಜನಕ, ಪೂರ್ತಿ ರಂಜಕ 20 ಕೆಜಿ, ಮತ್ತೆ ಅರ್ಧದಷ್ಟು ಪೊಟ್ಯಾಶ್ ಅಂದ್ರೆ 10 ಕೆಜಿ. ಸೊ ಇಷ್ಟನ್ನ ನಾವು ಬಿತ್ತನೆ ಸಮಯದಲ್ಲಿ ಕೊಡಬೇಕಾಗುತ್ತೆ. ಅದರ ಜೊತೆಗೆ ಈ ಲಘು ಪೋಷಕಾಂಶಗಳಾದ ಜಿಂಕ್ ಸಲ್ಫೇಟ್ ಎಕರೆಗೆ 8 ಕೆಜಿ, ಮತ್ತೆ ಏರೋಬಿಕ್ ಭತ್ತಕ್ಕೆ ನಾವು ಐರನ್ ಅಥವಾ ಕಬ್ಬಿಣದ ಪೋಷಕಾಂಶ ಕೊಡಬೇಕಾಗುತ್ತೆ. ಅದನ್ನ 5 ಕೆಜಿ ಪ್ರತಿ ಎಕರೆಗೆ ಫೆರಸ್ ಸಲ್ಫೇಟ್ ರೂಪದಲ್ಲಿ ಕೊಡೋದ್ರಿಂದ ಈ ಪೋಷಕಾಂಶಗಳ ಏನ್ ಕೊರತೆ ಇದೆಯೋ ಅದನ್ನ ನೀಗಿಸಬಹುದು. ನಂತರ 1 ತಿಂಗಳು ಆದ್ಮೇಲೆ 25% ಈಗ ಸಾರ್ವಜನಿಕ 40 ಕೆಜಿ ಇದೆ, ಅದರಲ್ಲಿ 20 ಬಿತ್ತನೆ ಟೈಮಲ್ಲಿ ಕೊಟ್ಟಿರ್ತೀವಿ, ಉಳಿದಿದ್ದ 10 ಕೆಜಿನ ನಾವು 1 ತಿಂಗಳ ನಂತರ ಮತ್ತೆ 50ನೇ ದಿನಕ್ಕೆ ಅಥವಾ 50 ರಿಂದ 55 ದಿನದಲ್ಲಿ ಮತ್ತೆ ಉಳಿದಷ್ಟು 25% 10 ಕೆಜಿನ ಕೊಡಬೇಕಾಗುತ್ತೆ. ಕೊನೆ ಸಲ ಯೂರಿಯಾ ಕೊಡೋ ಟೈಮಲ್ಲಿ ಪೊಟ್ಯಾಶ್ ಅಂಶ ಏನು ಉಳಿದಿರುತ್ತೆ 10 ಕೆಜಿ, ಅದೆರಡನ್ನು ನಾವು ಕೊಟ್ಟಾಗ ಕಾಳುಗಳು ಚೆನ್ನಾಗಿ ಬಲ್ತು ತೂಕ ಬರೋ ಹಾಗೆ ಅನುಕೂಲ ಆಗುತ್ತೆ, ದಷ್ಟಪುಷ್ಟವಾಗಿ ಚೆನ್ನಾಗಿ ಚೆನ್ನಾಗಿ ಇರುತ್ತದೆ ಬರುತ್ತೆ. ಇನ್ನೊಂದು ಇಲ್ಲಿ ಈ ಕಳೆ ನಿಯಂತ್ರಣ ಬಹಳ ಮುಖ್ಯವಾಗುತ್ತೆ, ಇದನ್ನ ಹೇಗೆ ಮಾಡ್ಕೋಬಹುದು ಅಂತೀರಿ? ಸೊ ಈಗ ನಾವು ಯಾವಾಗ ನೀರು ಕಡಿಮೆ ನಿಲ್ಲಿಸ್ತಾ ಇದೀವೋ ಅಂತ ಟೈಮಲ್ಲಿ ಈ ಕಳೆಗಳು ಬರೋದು ತುಂಬಾ ಜಾಸ್ತಿ. ಸೊ ಭತ್ತ ಬೆಳೆಯೋದಕ್ಕಿಂತ ಮುಂಚೆ ಕಳೆ ಜಾಸ್ತಿ ಬೆಳೆಯೋದ್ರಿಂದ ನಾವು ಬಿತ್ತನೆ ಸಮಯದಲ್ಲಿ ರಾಸಾಯನಿಕ ಕಳೆನಾಶಕ ಬಳಸಿ ಕಳೆಯನ್ನ ನಿಯಂತ್ರಣ ಮಾಡಬಹುದು. ಸೊ ಅದಕ್ಕೆ ನಾವು ಪೈರಸೋ ಸಲ್ಫಿರಾನ್ ಅಂತ ಏನೊಂದು ಕಳೆನಾಶಕ ಇದೆಯೋ ಅದನ್ನ 100 ಗ್ರಾಂ ಪ್ರತಿ ಎಕರೆಗೆ 300 ಲೀಟರ್ ನೀರಿನಲ್ಲಿ ಬೆರೆಸ್ಬಿಟ್ಟು ಸಿಂಪರಣೆ ಮಾಡಬೇಕಾಗುತ್ತೆ. ಸಿಂಪರಣೆ ಮಾಡೋ ಸಮಯದಲ್ಲಿ ಹೆಂಟೆಗಳು ಇರಬಾರ್ದು, ಯಾಕಂದ್ರೆ ಹೆಂಟೆಗಳ ಮೇಲೆ ಅದು ಬಿದ್ರೆ ಭೂಮಿಗೆ ತಾಕಿ ಅಲ್ಲಿರುವಂತ ಕಳೆ ಔಷಧಿಗೆ ಅದು ಸಿಗಲ್ಲ. ಹಾಗಾಗಿ ಕಳೆ ನಿಯಂತ್ರಣ ಅಷ್ಟೊಂದು ಪರಿಣಾಮಕಾರಿ ಆಗೋದಿಲ್ಲ. ಪುಡಿ ಪುಡಿಯಾಗಿರ್ಬೇಕು. ಹೌದು, ಮಣ್ಣು ಪುಡಿಯಾಗಿರ್ಬೇಕು, ತೇವಾಂಶನೂ ಇರಬೇಕಾಗುತ್ತೆ. ಅದ್ರ ಜೊತೆಗೆ ನಾವು ತುಳಿದು ಅದನ್ನ ಮತ್ತೆ ಇದು ಮಾಡೋದ್ರ ಬದಲಾಗಿ ನಾವು ಹಿಮ್ಮುಖವಾಗಿ ಚಲಿಸ್ಕೊಂಡು ನಾವು ಅದನ್ನ ಸಿಂಪರಣೆ ಮಾಡಿದಾಗ ಸಮರ್ಪಕವಾಗಿ ಕಳೆ ನಿಯಂತ್ರಣ ಮಾಡಬಹುದು. ಅದ್ರ ಜೊತೆಗೆ ಬ್ಯೂಟಾಕ್ಲೋರ್ ಅಂತ ಒಂದು ಕಳೆನಾಶಕ ಇದೆ, ಅದನ್ನ ನಾವು 1 ಲೀಟರ್ ಪ್ರತಿ ಎಕರೆಗೆ 1 ಲೀಟರ್ ನೀರಲ್ಲಿ ಸಿಂಪರಣೆ ಮಾಡಬಹುದು. ಯಾವುದೇ ಕಾರಣಕ್ಕೂ ಸಿಂಪರಣೆ ಮಾಡಬೇಕಾದ್ರೆ ಮಣ್ಣಲ್ಲಿ ತೇವಾಂಶ ಇರಬೇಕು, ಪುಡಿಪುಡಿಯಾಗಿರ್ಬೇಕು. ಸೊ ಇದ್ರ ಜೊತೆಗೆ ಈ ಏರೋಬಿಕ್ ಪದ್ಧತಿ ಇನ್ನೊಂದು ಅನುಕೂಲ ಏನು ಅಂತ ಹೇಳಿದ್ರೆ, ಈ ಕೋನೋವೀಡರ್ ಅಥವಾ ಸೈಕಲ್ ವೀಡರ್ ಅಂತ ಚಕ್ರಕುಂಟೆ ಅಂತ ಹೇಳ್ತೀವೋ ಅದನ್ನ ಬಳಸೋದು. ಸೊ ಅದು ಬಳಸೋದ್ರಿಂದ ನಾವು ಒಂದು ಬಿತ್ತನೆಯಾಗ 15-20 ದಿನಕ್ಕೆ ಮೊದಲ ಸಲ ಬಳಸ್ತೀವಿ. ಅವಾಗ ಕಳೆ ಸಣ್ಣದಾಗಿರೋದ್ರಿಂದ ಈ ಬೇರ್ ಸಮೇತ ಕಳೆಗಳು ಕಿತ್ತು ಬರ್ತವೆ, ಸುಲಭವಾಗಿ ನಾವು ನಿಯಂತ್ರಣ ಮಾಡಬಹುದು. ಅದ್ರ ಜೊತೆಗೆ ಮತ್ತೆ 10-12 ದಿನ ಅಂತರದಲ್ಲಿ ಇನ್ನ 1-2 ಸಲ ಮಾಡಿದಾಗ ಕಳೆಯನ್ನು ಸುಲಭವಾಗಿ ನಿಯಂತ್ರಣ ಮಾಡಬಹುದು. ಅದ್ರ ಜೊತೆಗೆ ಮತ್ತೆ ವಿಶೇಷ ಅನುಕೂಲಗಳು ಏನಂತ ಹೇಳಿದ್ರೆ, ಈ ಕೋನೋವೀಡರ್ ಅಥವಾ ಈ ಸೈಕಲ್ ವೀಡರ್ ಹಾಯಿಸೋದ್ರಿಂದ ಮಣ್ಣು ಸಡಿಲವಾಗೋದ್ರಿಂದ ಉತ್ತಮ ಗಾಳಿಯಾಡುವಿಕೆ ಇರುತ್ತೆ ಬೇರುಗಳಿಗೆ. ಸೊ ಹಾಗಾಗಿ ಬೇರು ಸಂಖ್ಯೆ ಹೆಚ್ಚಾಗಿ ಈ ತೆಂಡೆಗಳ ಸಂಖ್ಯೆ ಏನಾಗುತ್ತೋ ಜಾಸ್ತಿ ಬರುತ್ತೆ. ನಾಟಿ ಪದ್ಧತಿಯಲ್ಲಿ ನಾವೇನು 15-18 ತೆಂಡೆ ಒಂದೊಂದು ಗುಣಿಗೆ ನೋಡ್ತೀವೋ, ಇಲ್ಲಿ 40-45 ತೆಂಡೆಗಳನ್ನು ನೋಡಬಹುದು. ಅಷ್ಟರ ಮಟ್ಟಿಗೆ ಇದು ಸಹಾಯಕಾರಿ ಆಗುತ್ತೆ ಇಳುವರಿ ಹೆಚ್ಚಾಗೋದಕ್ಕೆ ಅಂತ. ಇನ್ನೊಂದು ಈ ಒಂದು ಏರೋಬಿಕ್ ಪದ್ಧತಿಯ ಮುಖ್ಯವಾದ ವೈಶಿಷ್ಟ್ಯ ಅಂದ್ರೆ ನೀರು ನಿರ್ವಹಣೆ, ಇದನ್ನು ಹೇಗೆ ಮಾಡಬೇಕಾಗತ್ತೆ ಅಂತೀರಿ? ಸೊ ಈಗ ನಾವು ನೋಡಿದಾಗ ಈ ಭತ್ತ ಬೆಳೆಯೋದಕ್ಕೆ 1 ಎಕರೆ ಭತ್ತ ಬೆಳೆಯೋದಕ್ಕೆ 50 ಲಕ್ಷ ಲೀಟರ್ ನೀರು ಅವಶ್ಯಕತೆ. ಎಷ್ಟು ಒಂದು ಎಕರೆನಲ್ಲಿ? ಒಂದು ಎಕರೆ ಬೆಳೆಯೋದಕ್ಕೆ 50 ಲಕ್ಷ ಲೀಟರ್ ಬೇಕಾಗುತ್ತೆ. ಅಂದ್ರೆ ಸಾಂಪ್ರದಾಯಿಕ ಪದ್ಧತಿಯಲ್ಲಿ, ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಅಂದ್ರೆ ನಾವು ಅದನ್ನ ನಾವು 1 ಕೆಜಿ ಭತ್ತಕ್ಕೆ ಎಷ್ಟು ನೀರು ಬೇಕಾಗುತ್ತೆ ಅಂತ ಲೆಕ್ಕ ಹಾಕಿದಾಗ ಸುಮಾರು 2800 ಲೀಟರ್ ನೀರು ಎಕರೆ 1 ಕೆಜಿ ಭತ್ತ ಬೆಳೆಯೋದಕ್ಕೆ ಬೇಕಾಗುತ್ತೆ. ಸೊ ಇಷ್ಟು ಅವಶ್ಯಕತೆ ಇರೋದಿಲ್ಲ, ಬರೀ ನಾವು ಕಳೆ ನಿಯಂತ್ರಣಕ್ಕೆ. ಆದ್ರೆ ನಾವು ಈ ಏರೋಬಿಕ್ ಪದ್ಧತಿನಲ್ಲಿ ಹಂತ ಹಂತವಾಗಿ ಬೇಡಿಕೆಗೆ ಅನುಗುಣವಾಗಿ ನೀರು ಕೊಡೋದ್ರಿಂದ ಕೇವಲ 1363 ಲೀಟರ್ ನೀರಿನಿಂದ 1 ಕೆಜಿ ಭತ್ತ ಬೆಳಿಬಹುದು, ಉತ್ಪಾದನೆ ಮಾಡಬಹುದು. ಉತ್ಪಾದನೆ ಮಾಡಿ ಅರ್ಧಕ್ಕಿಂತ ಕಡಿಮೆ ಕಡಿಮೆ ಅಂದ್ರೆ ಒಂದು 30 ಲಕ್ಷ ಲೀಟರ್ ನೀರಲ್ಲೇನೆ ಒಂದು ಉತ್ತಮವಾದ ಬೆಳೆ ತೆಗಿಬಹುದು. ಸೊ ಇದು ನೀರು ನಿರ್ವಹಣೆ ಹೇಗೆ ಅಂತ ಹೇಳಿದ್ರೆ, ಬಿತ್ತನೆಯ ನಂತರ ನಾವು 3 ದಿನದಲ್ಲಿ ಒಂದ್ಸಲ ನೀರು ಕೊಡ್ತೀವಿ. ಅದಾದ್ಮೇಲೆ ಒಂದು 25-30 ದಿನಗಳ ತನಕ ವಾತಾವರಣ ಮತ್ತೆ ಹದ ನೋಡಿಕೊಂಡು 3-5 ದಿನಕ್ಕೊಂದ್ಸಲ ನೀರು ಹಾಯಿಸಬೇಕು. ಅಂದ್ರೆ ಮಣ್ಣಲ್ಲಿ ತೇವಾಂಶ ಇರಬೇಕು ಹೊರತು ನೀರು ನಿಂತಿರಬಾರ್ದು. ಅಂದ್ರೆ ನೆಕ್ಸ್ಟ್ ಟೈಮ್ ನೀರು ಕಟ್ಟಿದಾಗ ಬಿರ್ಕ್ ಬರೋ ಸಮಯಕ್ಕಿಂತ ಮುಂಚೆನೆ ನೀರು ಕೊಡಬೇಕಾಗುತ್ತೆ. ಸೊ ಅದಾದ ನಂತರ ಈ ಗರ್ಭಾಂಕುರ ಹಂತ ಏನಿದೆ ಅಲ್ಲಿಂದ ಈ ಕಾಳು ಕಟ್ಟ ತನಕ ನಾವು ಸ್ವಲ್ಪ ಜಾಸ್ತಿ ನೀರು ಕೊಡಬೇಕು. ಅಂದ್ರೆ ಆ ಹಂತದಲ್ಲಿ ನಾವು ಅಂದ್ರೆ 75-110 ದಿನ ಅವಧಿ ಮಧ್ಯದಲ್ಲಿ ಒಂದು 2-3 ದಿನಕ್ಕೊಂದ್ಸಲ ನೀರು ಕೊಡೋದ್ರಿಂದ ಕಾಳುಗಳು ಚೆನ್ನಾಗಿ ಗಟ್ಟಿಯಾಗಿ ಬಲ್ತು ಒಳ್ಳೆ ಇಳುವರಿ. ಅದಕ್ಕಿಂತ ಮುಂಚೆ ನಾವು 2ನೇ ಕಂತಿನ ಮೇಲ್ಗೊಬ್ಬರ ಈ ಸಾರಜನಕ ಕೊಟ್ಟಿರ್ತೀವಿ, ಪೊಟ್ಯಾಶ್ ಕೊಟ್ಟಿರ್ತೀವಿ. ಹೌದು, ಹಂಗಾಗಿ ಅದನ್ನ ಅವಾಗ ನೀರು ಚೆನ್ನಾಗಿ ಕೊಟ್ರೆ ಇನ್ನು ಚೆನ್ನಾಗಿ ಬೆಳೆಯಿತು, ಗಿಡ ಚೆನ್ನಾಗಿ ಬೆಳೆಯೋದಕ್ಕೆ ತುಂಬಾ ಅನುಕೂಲ ಆಗುತ್ತೆ. ಸೊ ಅದಾದ್ಮೇಲೆ ನಾವು ಈ ಒಂದಷ್ಟು ಸಂದಿಗ್ಧ ಹಂತಗಳು ಅಂತ ಹೇಳ್ತೀವಿ. ಹೌದು ಹೌದು. ಸೊ ಒಂದು ಮೊಳಕೆ ಹಂತ, ನಂತರ ತೆಂಡೆ ಒಡೆಯುವ ಹಂತ, ಅದರ ಜೊತೆಗೆ ಗರ್ಭಾಂಕುರ ಹಂತದಿಂದ ಈ ಕಾಳು ಕಟ್ಟು ಹಂತ. ಈ ಹಂತದಲ್ಲಿ ಯಾವುದೇ ಕಾರಣಕ್ಕೂ ನೀರು ಕಡಿಮೆ ಆಗದ ಹಾಗೆ ನಾವು ನೋಡ್ಕೋಬೇಕು. ಅಂದ್ರೆ 70ನೇ ದಿನದಿಂದ 100ನೇ ದಿನದವರೆಗೂ ಅಂತ ಹೇಳ್ಬೋದಾ? 100-110 ದಿನದ ತನಕ ನೀರಿನ ಅವಶ್ಯಕತೆ ಚೆನ್ನಾಗಿರುತ್ತೆ, ಬೇಕಾಗಿರುತ್ತೆ. ಪೋಷಕಾಂಶ ಕೊಟ್ಟಿರ್ತೀವಿ. ಹೌದು, ಪೋಷಕಾಂಶದ ಒಂದು ಬಳಕೆ ಏನಿದೆ ಅದು ನಮ್ಮ ನೀರಿನ ಲಭ್ಯತೆ ಮೇಲೆ. ಬಹಳಷ್ಟು ಜನ ಈ ಜೊಳ್ಳಾಗತ್ತೆ ಏರೋಬಿಕ್ ನಲ್ಲಿ ಬೆಳೆದಾಗ ಅಂತಾನೂ ದೂರುಗಳಿದಾವೆ. ನಿಜ, ಈ ಹಂತ ಬಹಳ ಮುಖ್ಯ ಅಂತೀರಿ. ಈ ಸಂದಿಗ್ಧ ಹಂತಗಳಲ್ಲಿ ನಾವು ನೀರು ಕೊಡಬೇಕಾಗುತ್ತೆ. ಮತ್ತೆ ಅದು ಕಾಳು ಕಟ್ಟುವಾಗ, ಕಾಳು ತುಂಬುವಾಗ, ಬಲಿಯುವಾಗ ಒಳ್ಳೆ ನೀರಿರಬೇಕು, ನೀರು ಪೋಷಕಾಂಶ ಇರಬೇಕು. ಹೌದು, ಅದ್ರ ಬಗ್ಗೆ ರೈತರು ಹೆಚ್ಚಾಗಿ ಒತ್ತು ಕೊಟ್ಟು ಈಗೇನು ನಾವು ನೀರು ಅರ್ಧಕ್ಕರ್ಧ ಬಳಸ್ತಾ ಇದೀವೋ ಆ ನೀರನ್ನ ನಾವು ಇದೇನು ಒಂದು ಹಂತ ಹಂತವಾಗಿ ಕೊಡ್ತೀವೋ ಅದು ಈ ಹಂತಗಳನ್ನ ಗಮನದಲ್ಲಿ ಇಟ್ಕೊಂಡು ನೀರು ಕೊಡಬೇಕಾಗುತ್ತೆ. ಸೊ ಬೆಳೆ ಹಂತದಲ್ಲಿ ಮೊದಲ ಒಂದು 25-30 ದಿನದ ತನಕ ಸ್ವಲ್ಪ ನೀರು ಕಡಿಮೆ ಇದ್ರೂ ತೊಂದರೆ ಇಲ್ಲ. ಆದ್ರೆ ಈ ಗರ್ಭಾಂಕರದಿಂದ ಏನ್ ಕಾಳು ಕಟ್ಟ ಹಂತ ಇದೆಯೋ ಅಲ್ಲಿ ಮಾತ್ರ ನಾವು 2-3 ದಿನಕ್ಕೊಂದ್ಸಲ ಹದ ನೋಡ್ಕೊಂಡು, ಮಳೆ ಇದ್ದಾಗ ಅವಶ್ಯಕತೆ ಇಲ್ಲ. ಸೊ ನಾವು ಹಾಗಂತೇಳಿ 2-3 ದಿನಕ್ಕೆ ಕೊಡೋ ಅವಶ್ಯಕತೆ ಇರಲ್ಲ. ಮಣ್ಣಿನಲ್ಲಿ ತೇವಾಂಶ ಏನಿದೆಯೋ ನೋಡ್ಬಿಟ್ಟು ಅದಕ್ಕೆ ತಕ್ಕನಾಗೆ 2 ದಿನ ಅಥವಾ 3 ದಿನಕ್ಕೊಂದ್ಸಲ ನೀರು ಕೊಡೋದ್ರಿಂದ ಉತ್ತಮ. ಅಂದ್ರೆ ನಮ್ಮ ಸಾಂಪ್ರದಾಯಿಕ ಪದ್ಧತಿಗೆ ಏನೇನು ತಂತ್ರಜ್ಞಾನಗಳು ಅನುಸರಿಸ್ತೀವಿ ಅದನ್ನೆಲ್ಲ ಇಲ್ಲೂ ಬಳಸ್ಕೋಬಹುದು. ಹೌದು, ಬೀಜೋಪಚಾರ ಬಳಸ್ಕೋಬಹುದು, ಜೈವಿಕ ಗೊಬ್ಬರಗಳ ಬಳಕೆಯನ್ನು ಮಾಡ್ಕೋಬಹುದು. ಹೌದು, ಮತ್ತೆ ತಾವು ತಿಳಿಸಿದಾಗೆ ಲಘು ಪೋಷಕಾಂಶಗಳಂತೂ ತಾವು ಶಿಫಾರಸು ಕೊಟ್ಟಿದ್ದಾರೆ. ಸತುವಿನ ಸಲ್ಫೇಟ್ ಕೊಡಬೇಕು ಮತ್ತು ಕಬ್ಬಿಣದ ಸಲ್ಫೇಟ್ ಕೊಡಬೇಕು, ಯಾಕಂದ್ರೆ ಅವು ಬಹಳ ಮುಖ್ಯವಾಗ್ತವೆ. ಇದರಲ್ಲಿ ಈ ಕಬ್ಬಿಣದ ಸಲ್ಫೇಟ್ ಏನಿದೆಯಾ ಅದು ತುಂಬಾ ಮುಖ್ಯ, ಅದರ ಪಾತ್ರ ಬಹಳ ದೊಡ್ಡದು ಅಂತ. ದೊಡ್ಡದು ಯಾಕಂತ ಹೇಳಿದ್ರೆ ಈ ನಾವು ನಾಟಿ ಪದ್ಧತಿಯಲ್ಲಿ ಏನ್ ಬೆಳಿತೀವೋ ಅದು ಫೆರಸ್ ರೂಪದಲ್ಲಿ ಈ ಕಬ್ಬಿಣವನ್ನ ಒಂದು ಕೊಡಕ್ಕೆ ಅನುಕೂಲ ಇರುತ್ತೆ. ಅಂದ್ರೆ ಅಲ್ಲಿ ನಿಂತ ನೀರಿನಲ್ಲಿ ಬೆಳೆಯೋದು, ನೀರಿನಲ್ಲಿ ಈಗ ಯಾವಾಗ ನೀರು ಕಡಿಮೆ ಆಗುತ್ತೋ ಅದು ಫೆರಿಕ್ ರೂಪಕ್ಕೆ ಪರಿವರ್ತನೆ ಹೊಂದುತ್ತೆ, ಅದು ಬೆಳೆ ತಗೊಳಕ್ ಆಗೋದಿಲ್ಲ. ಸೊ ಹಾಗಾಗಿ ಇದನ್ನ ನಾವು ಸ್ವಲ್ಪ ಕಬ್ಬಿಣವನ್ನ ಹೆಚ್ಚು ಒತ್ತು ಕೊಟ್ಟು ಕೊಡಬೇಕು, ಜೊತೆಗೆ ನೀರಿನ ಅಂಶ ಏನಿದೆ ಅದನ್ನ ನಾವು ಮಣ್ಣಿನಲ್ಲಿ ಕಾಪಾಡ್ಕೊಂಡು ಬಂದಾಗ ಈ ಕಬ್ಬಿಣದ ಕೊರತೆ ಏನ್ ಕಾಣುತ್ತೋ ಅದನ್ನು ನಿರ್ವಹಿಸಿ ಚೆನ್ನಾಗಿ ನಿಭಾಯಿಸಿ ಒಂದು ಒಳ್ಳೆ ಬೆಳೆ ತೆಗಿಬಹುದು. ಜೊತೆಗೆ ನಾವು ಸಾಲಿನಿಂದ ಸಾಲಿಗೆ 1 ಅಡಿ ಅಂತ ಕೊಡ್ತೀವಿ, ಮತ್ತೆ ಸಸಿಯಿಂದ ಸಸಿ ಗುಣಿಗೂ 1 ಅಡಿ ಅಂತ ಕೊಟ್ಟಿರ್ತೀವಿ. ಸಾಕಷ್ಟು ಇಲ್ಲಿ ಅವಕಾಶ ಇರೋದ್ರಿಂದ ಗಾಳಿ ಬೆಳಕು ಎಲ್ಲ ಬೀಳೋದ್ರಿಂದ ಈ ಕೀಟ ರೋಗಗಳು ಹಾವಳಿದು ಕಡಿಮೆ ಅಂತ ಹೇಳ್ಬಹುದು. ಹೌದು, ಯಾಕೆ ಅಂತ ಹೇಳಿದ್ರೆ ಯಾವಾಗ ನಾವು ಭತ್ತವನ್ನು ಒತ್ತಾಗಿ ಬೆಳಿತೀವೋ ಆಗ ಒಂದಕ್ಕೊಂದು ಸೇರ್ಕೊಂಡು ಆ ಭತ್ತದ ಗಿಡದ ಕೆಳಗಡೆ ಏನ್ ವಾತಾವರಣ ನಾವು ಮೈಕ್ರೋ ಕ್ಲೈಮೇಟ್ ಅಂತ ಹೇಳ್ತೀವೋ ಅದು ತಂಪಾದಾಗ ಅದು ಈ ಕೀಟ ಮತ್ತು ರೋಗಗಳಿಗೆ ಆಶ್ರಯ ತಾಣ ಆಗುತ್ತೆ. ಜೊತೆಗೆ ಒಂದು ಒಳ್ಳೆ ವಾತಾವರಣ ವಾತಾವರಣ ಕೊಟ್ಟಂಗೆ ಆಗುತ್ತೆ. ಸೊ ಇದು ಯಾವಾಗ ದೂರ ಇರುತ್ತೋ ಈ ಪದ್ಧತಿಯಲ್ಲಿ, ಸೊ ಆ ವಾತಾವರಣ ಸಿಗದೆ ಇರೋದ್ರಿಂದ ಈ ಕೀಟ ಮತ್ತು ರೋಗಗಳ ಹಾವಳಿ ಕಡಿಮೆ ಇರುತ್ತೆ. ಜೊತೆಗೆ ಈ ಬೆಳೆಗೂ ಅಷ್ಟೇನೆ, ಯಾವುದೇ ಕಳೆಗಳು ಇರೋದಿಲ್ಲ. ಯಾಕಂದ್ರೆ ನಾವು ಕೊನೋವಿಡ್ರಿಂದ ಹಾಗಾಗಿ ಕೊಟ್ಟಂತ ನೀರು ಮತ್ತು ಪೋಷಕಾಂಶಗಳು ಈ ಬೆಳೆನೆ ತಗೊಂಡು ಚೆನ್ನಾಗಿ ಬೆಳೆಯೋದ್ರಿಂದ ಹೆಚ್ಚು ತೆಂಡೆ ಮತ್ತು ಅದು ತುಂಬಾ ಶಕ್ತಿಯುತವಾಗಿರುತ್ತೆ. ಸಂದರ್ಭದಲ್ಲಿ ಕೀಟ ರೋಗ ಬಂದ್ರೂ ಆ ತಡ್ಕೊಳ್ಳೋ ಶಕ್ತಿ ಇದರಲ್ಲಿ ಜಾಸ್ತಿ ಇರುತ್ತೆ. ಅಂದ್ರೆ ಎಲ್ಲಾ ರೀತಿಯ ಮಣ್ಣುಗಳಲ್ಲೂ ಬೆಳಿಬಹುದಾ? ಕಪ್ಪು ಮಣ್ಣು, ಕೆಂಪು ಮಣ್ಣು ಎಲ್ಲದರಲ್ಲೂ ಇದನ್ನು ಎಲ್ಲಾ ರೀತಿಯ ಮಣ್ಣುಗಳಲ್ಲೂ ಬೆಳಿಬಹುದು. ಕಪ್ಪು ಮಣ್ಣಿನಲ್ಲಿ ನೀರು ಸ್ವಲ್ಪ ಜಾಸ್ತಿ ಹಿಡಿದಿಟ್ಕೊಳ್ಳೋ ಶಕ್ತಿ ಇರುತ್ತೆ. ಹಾಗಾಗಿ ಅದನ್ನ ನಾವು ನೀರಾವರಿ ಕೊಡೋದನ್ನ ಸ್ವಲ್ಪ ಹೆಚ್ಚು ಅಂತರದಲ್ಲಿ ಹೊಂದಿಸಬಹುದು. ಕೆಂಪು ಮಣ್ಣಲ್ಲಿ ಬೆಳೆದಾಗ ಪದೇ ಪದೇ ನೀರು ಕೊಡ್ತಾ ಇರ್ಬೇಕು ಯಾಕಂದ್ರೆ ಇದ್ರ ರಚನೆ ಸ್ವಲ್ಪ ಅಗಲವಾಗಿರೋದ್ರಿಂದ ನೀರು ಬಸ್ತು ಹೋಗೋದು ಜಾಸ್ತಿ. ಕಪ್ಪು ಮಣ್ಣಲ್ಲಿ ಬೆಳೆಯುವಾಗ ಸ್ವಲ್ಪ ಬಿರುಕುಗಳು ಬರದಂಗೆ ನೋಡ್ಕೋಬೇಕಾಗತ್ತೆ. ಹೌದು, ಹೆಚ್ಚು ಬಿರುಕು ಬಂದಾಗ ಏನಾಗುತ್ತೆ, ಈ ಬೇರು ಮತ್ತೆ ಮಣ್ಣಿಗೆ ಒಂದು ಸಂಪರ್ಕ ಇಲ್ಲದೆ ಇದ್ದಾಗ ನೀರು ಪೋಷಕಾಂಶ ಹೀರ್ಕೊಳ್ಳೋದು ಕಷ್ಟ ಆಗುತ್ತೆ. ಜೊತೆಗೆ ಬೇರುಗಳು ಕೂಡ ತುಂಡಾಗ ಸಾಧ್ಯತೆ ಇರುತ್ತೆ ಬಿರುಕು ಬಿಡುವಾಗ. ಅವೆಲ್ಲ ಕೆಲವೊಂದು ಅಂಶಗಳನ್ನ ಗಮನಿಸಬೇಕು. ಕೆಲವು ಸಂದರ್ಭದಲ್ಲಿ ಸ್ವಲ್ಪ ಇಲಿಗಳ ಕಾಟನೂ ಆಗುತ್ತೆ ಅಂತಾನು ಕೇಳ್ಪಟ್ಟಿದೀವಿ. ನಿಜ, ಅದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಬೇಕು. ಕೆಂಪು ಮಣ್ಣಿನಲ್ಲಿ ಜೊತೆಗೆ ಈ ಗೆದ್ದಲು ಕಾಟ ಜಾಸ್ತಿ ಇರುತ್ತೆ. ಇವೆಲ್ಲ ಮುಖ್ಯವಾಗಿ ಗೆದ್ದಲು ನಾವು ನಿರ್ವಹಣೆ ಮಾಡಬೇಕಾದ್ರೆ ಸ್ವಲ್ಪ ನೀರು ಕೊಡ್ತಾ ಇರಬೇಕು. ನೀರು ಕೊಡ್ತಾ ಇರೋದ್ರಿಂದಲೇ ನಾವು ಮುಖ್ಯವಾಗಿ ಕೆಂಪು ಮಣ್ಣಲ್ಲಿ ಸಮಸ್ಯೆ ಬಂದೇ ಬರುತ್ತೆ. ಇನ್ನ ಇಷ್ಟೆಲ್ಲ ಉತ್ತಮವಾದಂತಹ ಪದ್ಧತಿಯನ್ನು ಅನುಸರಿಸೋದ್ರಿಂದ ನಾವು ಸಾಂಪ್ರದಾಯಿಕ ಪದ್ಧತಿಯಷ್ಟು ಇಳುವರಿ ಪಡಿಬಹುದೇ ಅಂತ ಒಂದು ಪ್ರಶ್ನೆ ಬರುತ್ತೆ ನಮ್ಮ ರೈತರಿಗೆ. ಪಡಿಬಹುದಾ? ನಿಜ, ವೈಜ್ಞಾನಿಕವಾಗಿ ನೋಡಿದ್ರೆ ಸಾಂಪ್ರದಾಯಿಕ ಪದ್ಧತಿಗಿನ್ನ 20-25% ಅಧಿಕ ಇಳುವರಿ ಇದರಲ್ಲಿ ಸಿಗುತ್ತೆ. ಯಾಕಂದ್ರೆ ಬೆಳವಣಿಗೆ ಚೆನ್ನಾಗಿರುತ್ತೆ, ತೆಂಡೆ ಜಾಸ್ತಿ ಇರುತ್ತೆ. ಹೌದೌದು, ಒಂದು ತೆಂಡೆ ಜಾಸ್ತಿ ಆಯ್ತು ಅಂದ್ರೆ ಅದರಲ್ಲಿರುವಂತಹ ತೆನೆ ಉದ್ದದ ಪ್ರಕಾರ ಕಾಳುಗಳ ಸಂಖ್ಯೆ ಏನಿದೆಯೋ, ನಾವು ಸಾಮಾನ್ಯವಾಗಿ ನೋಡಿದ್ರು ಒಂದು ತೆನೆಯಲ್ಲಿ 200-250 ಕಾಳುಗಳಿರ್ತವೆ. ಸೊ ಹಾಗಾಗಿ ಕಾಳುಗಳ ಸಂಖ್ಯೆ ಜಾಸ್ತಿ ಆಗೋದ್ರಿಂದ ಇಳುವರಿನೂ ಜಾಸ್ತಿ ಇದೆ. ನಮಗೆ ಜಾಸ್ತಿ ಇಳುವರಿ ಸಿಗದೆ ಹೋದ್ರು ಬಳಸುತ್ತಿರುವಂತ ಕಡಿಮೆ ನೀರಲ್ಲಿ, ಅಂದ್ರೆ ನಾವು 1/2 ಎಕರೆ ಬೆಳೆಯುವಂತ ನೀರಲ್ಲಿ 1 ಎಕರೆ ಬೆಳೀತಾ ಇದೀವಿ ಅಂತ ಹೇಳಿದ್ರೆ ಅಷ್ಟೇ ಇಳುವರಿ ಬಂದ್ರೂ ನಮ್ಗೇನು ತೊಂದರೆ ಇಲ್ಲ. ಅಂದ್ರೆ ಈ ಒಂದು ಏರೋಬಿಕ್ ಪದ್ಧತಿ ಭತ್ತದ ಬೇಸಾಯದ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾಯ್ತು ಅಂದ್ರೆ ನಮ್ಮ ರೈತರು ಕೃಷಿ ವಿಜ್ಞಾನ ಕೇಂದ್ರಗಳನ್ನು ಸಂಪರ್ಕಿಸಬಹುದು. ಹೌದು, ನಮ್ಮ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರದ ಆವರಣದಲ್ಲಿರುವಂತ ಆ ಒಂದು ವಿಭಾಗವನ್ನು ಕೂಡ ಸಂಪರ್ಕಿಸಬಹುದು. ಒಂದು ಏರೋಬಿಕ್ ಭತ್ತಕ್ಕೆ ಸಂಬಂಧಪಟ್ಟ ವಿಭಾಗನೇ ಇದೆ ಅಲ್ಲಿ. ಹೌದು, ಅಲ್ಲೂ ಕೂಡ ಈ ಅದಕ್ಕಾಗಿ ವಿಶೇಷವಾದ ತಳಿಗಳು ಬಿಡುಗಡೆ ಮಾಡಿದಾರಲ್ಲ, ಆ ಭತ್ತದ ಬೀಜನ ಸಿಗಬಹುದಲ್ವೇ ಅಲ್ಲಿ? ಬಿತ್ತನೆ ಬೀಜನ ಅಲ್ಲಿ ಸಿಗುತ್ತೆ ಜಿಕೆವಿಕೆನಲ್ಲಿ. ಇನ್ನೊಂದೇನಂದ್ರೆ ಇತ್ತೀಚಿನ ದಿನಗಳಲ್ಲಿ ಪ್ರತಿಯೊಂದು ಜಿಲ್ಲೆನಲ್ಲೂ ಒಂದು ಕೃಷಿ ವಿಜ್ಞಾನ ಕೇಂದ್ರ ಇದೆ. ಅದಕ್ಕೆ ಸಂಬಂಧಿಸಿದ ಯಾವುದೇ ಮಾಹಿತಿ ಅದರ ಜೊತೆಗೆ ಪ್ರಾತ್ಯಕ್ಷಿಕೆಗೋಸ್ಕರ ಅಲ್ಲಿರುವಂತಹ ಬೇಸಾಯ ತಜ್ಞರನ್ನು ನಾವು ಸಂಪರ್ಕಿಸಬಹುದು. ಜೊತೆಗೆ ಯೂನಿವರ್ಸಿಟಿಯಲ್ಲಿ ಏನಿದೆ ನಮ್ಮ ವಿಶ್ವವಿದ್ಯಾನಿಲಯ, ಅಲ್ಲೂ ಕೂಡ ಮಾಹಿತಿ ಮತ್ತೆ ಬಿತ್ತನೆ ಎಲ್ಲ ಸಿಗುತ್ತೆ. ರೈತ ಬಾಂಧವರೇ, ತಮಗೆ ಈ ಏರೋಬಿಕ್ ಪದ್ಧತಿ ಭತ್ತದ ಬೇಸಾಯದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ HM ಅತಿಕೂರ್ ರೆಹಮಾನ್ ಅವರನ್ನ ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ: 9739315550. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 9739315550. ತುಂಬಾ ಸಂತೋಷ ಡಾಕ್ಟರ್ ಅತಿಕೂರ್ ರಹಮಾನ್ ಅವರೇ, ತಾವಿದುವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಏರೋಬಿಕ್ ಪದ್ಧತಿ ಭತ್ತದ ಬೇಸಾಯದ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರ. ನಿಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ರೈತ ಬಾಂಧವರೇ, ಇಲ್ಲಿ ತನಕ ಏರೋಬಿಕ್ ಪದ್ಧತಿಯ ಭತ್ತದ ಬೇಸಾಯ ಈ ಕುರಿತಂತೆ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದಲ್ಲಿ ಬೇಸಾಯ ಶಾಸ್ತ್ರ ವಿಭಾಗದಲ್ಲಿ ಸಹ ಪ್ರಾಧ್ಯಾಪಕರಾಗಿರುವ ಡಾಕ್ಟರ್ HM ಅತಿಕೂರ್ ರೆಹಮಾನ್ ಅವರೊಡನೆ ಸಂದರ್ಶನ ಕೇಳಿದಿರಿ. ಯಾಕೋ ತುಂಬಾ ಗಾಬರಿ ಆಗಿದ್ಯಾ? 2 ವಾರದಿಂದ ಕೆಮ್ಮಿತ್ತು, ಕಫ ಪರೀಕ್ಷೆ ಮಾಡ್ಸೋಣ ಅಂತ ಬಂದಿದ್ದೆ. ಅದಕ್ಕೆ ಭಯ ಯಾಕೆ? ಏನಾದ್ರೂ TB ಅಂತ ರಿಪೋರ್ಟ್ ಬಂದ್ಬಿಟ್ರೆ? ಅದಕ್ಕೆ ಯಾಕೆ ಹೆದರಿಕೆ? TB ರೋಗಕ್ಕೆ ಈಗ ಒಳ್ಳೊಳ್ಳೆ ಔಷಧ ಬಂದಿದೆ, ಸಂಪೂರ್ಣ ಗುಣವಾಗುತ್ತೆ, ಔಷಧಿ ಉಚಿತವಾಗಿ ಕೊಡ್ತಾರೆ. ಡಾಕ್ಟರ್ ಹೇಳದ ಹಾಗ್ ಮಾಡು. ನಿರಂತರ ಚಿಕಿತ್ಸೆಯಿಂದ TB ಸಂಪೂರ್ಣ ಗುಣವಾಗುತ್ತದೆ. 2 ವಾರಕ್ಕಿಂತ ಹೆಚ್ಚು ಕೆಮ್ಮಿರುವವರನ್ನು TB ಪರೀಕ್ಷೆ ಮಾಡಿಸಲು ಎಚ್ಚರಿಸಿ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ರೈತ ಬಾಂಧವರೇ, ನಾಳಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಸೌತೆಕಾಯಿ ಬೇಸಾಯ ಕುರಿತಂತೆ ಚಿಂತಾಮಣಿ ರೇಷ್ಮೆ ಕೃಷಿ ಮಹಾವಿದ್ಯಾಲಯದ ತೋಟಗಾರಿಕೆ ಪ್ರಾಧ್ಯಾಪಕರಾಗಿರುವ ಡಾ KM ರಾಜಣ್ಣ ಅವರೊಡನೆ ಸಂದರ್ಶನ, ನಂತರ ಕೃಷಿ ಮಾಹಿತಿ ಇರಲಿದೆ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕೃಷಿ ರಂಗ ಪ್ರಸಾರವಾಯಿತು.